ಆಕಾಶವಾಣಿ ವಿಜಯಪುರ, ಸಮಯ 6:51. ಈಗ ಕೇಳಿ ನಮ್ಮ ನಿಲಯದ ಕಾರ್ಯಕ್ರಮ ಆರಂಭ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಸರ ರೈತ ಬಾಂಧವರ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಈ ಯೋಜನೆಯ ಅಡಿಯಲ್ಲಿ 2 ಹೆಕ್ಟೇರ್ನಷ್ಟಿರುವ ಉಳುಮೆ ಮಾಡುವ ರೈತ ಕುಟುಂಬಕ್ಕೆ 6,000 ರೂಪಾಯಿಯ ವಾರ್ಷಿಕ ಪಾವತಿ ನೀಡಲಾಗುತ್ತದೆ. ಈ ರೈತರಿಗೆ 2,000 ಹಾಗೆ 3 ಕಂತುಗಳಲ್ಲಿ ನೇರವಾಗಿ ಅವರ ಖಾತೆಗೆ ಜಮೆ ಮಾಡಲಾಗುತ್ತದೆ. ಈ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತ ಕುಟುಂಬಗಳ ಆಯ್ಕೆಯನ್ನು ರಾಜ್ಯ ಸರ್ಕಾರ ಮಾಡುತ್ತದೆ. ಈ ಯೋಜನೆಯ ಪೂರ್ಣ ಖರ್ಚನ್ನು ಭಾರತ ಸರ್ಕಾರ ಭರಿಸುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಕೃಷಿಕ ರೈತನ ಹೊಸ ಅಭಿಮಾನ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅಯ್ಯೋ ದೇವ್ರೆ, ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ವೈನಿ, ಏನ್ ಚಿಂತೆ ಮಾಡ್ತಿದ್ದೀರಿ? ಜಮೀನಿಂದ ಚಿಂತೆ. ನಮ್ಮನೆಯವ್ರು ಬದುಕಿದ್ರೆ ಎಲ್ಲ ನೋಡ್ಕೋತಿದ್ರು. ಹಾ, ಸರಿಯಾಗಿ ಹೇಳಿದ್ರಿ. ಈಗ ನಾನು ಒಬ್ಬಂಟಿ ಹೆಂಗಸು ಅಣ್ಣ, ಏನ್ ಮಾಡ್ಲಿ? ವೈನಿ, ಚಿಂತೆ ಮಾಡ್ಬೇಡಿ. ಈಗಲೂ ಒಬ್ಬ ಪ್ರಾಮಾಣಿಕ ಸಹಾಯಕ ನಮ್ಮ ರೈತರ ಜೊತೆ ಇದಾರೆ. ಅಣ್ಣ ಹೇಳಿ, ಯಾರದು? ನೀವು ಕಿಸಾನ್ ಕಾಲ್ ಸೆಂಟರ್ಗೆ ಫೋನ್ ಮಾಡಿ, ಅಲ್ಲಿ ನಿಮಗೆ ಕೃಷಿ ಬಗ್ಗೆ ಎಲ್ಲಾ ಸಲಹೆ ಸಿಗ್ತದೆ. ಅಂದ್ರೆ ಬೀಜ, ಗೊಬ್ಬರ ಅಥವಾ ಕೀಟನಾಶಕ ಬಳಕೆ ಮತ್ತು ಹವಾಮಾನದ ಮುನ್ಸೂಚನೆ ಬಗ್ಗೆ ಕೇಳಿ ಮತ್ತು ತಿಳ್ಕೊಳ್ಳಿ. ನಿಜ ಹೇಳ್ತಿದ್ದೀರ ಅಣ್ಣ? ಹಾ, ಅಲ್ಲಿ ನಿಮಗೆ ಕೃಷಿ ವಿಶೇಷಜ್ಞರ ಅಭಿಪ್ರಾಯ ಸಿಗ್ತದೆ ಉಚಿತವಾಗಿ. ವೈನಿ, ಅಲ್ಲಿ ಫೋನ್ ಮಾಡ್ಲಿಕ್ಕೆ ಖರ್ಚು ಬರೋದಿಲ್ಲ. ಅಲ್ಲಿಗೆ ಫೋನ್ ಯಾವಾಗ ಮಾಡ್ಬೇಕು? ವಾರದ 7 ಬೆಳಿಗ್ಗೆ 6 ರಾತ್ರಿ 10 ಮೊಬೈಲ್ ಇಲ್ವೇ ಬೇರೆ ಫೋನ್ ನಿಂದ. ಮತ್ತೆ ವೈನಿ, ನೀವು ನಿಮ್ಮದೇ ಭಾಷೆಯಲ್ಲಿ ಮಾತಾಡಬಹುದು. ಅಂದ್ರೆ ಅಣ್ಣ, ಚಿಂತಿಸಬೇಡಿ ವೈನಿ, ಕಿಸಾನ್ ಕಾಲ್ ಸೆಂಟರ್ಗೆ ಕೂಡಲೇ ಫೋನ್ ಮಾಡಿ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದ ವತಿಯಿಂದ ನಡೆಯುವ ಕಿಸಾನ್ ಕಾಲ್ ಸೆಂಟರ್ನ ಟೋಲ್ ಫ್ರೀ ನಂಬರ್ 1800 1850 5. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿ ಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಇಕೋಟಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಇಕೋ ಅನ್ನು 100% ಎಕ್ಸ್ ಶೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ, ಹಾಗೂ 27,500 ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದೇ ಭೇಟಿ ನೀಡಿ. ಪ್ರಿಯ SSLC ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಾನು ಸುಜಾತ ಕಳಿಮಣಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವಿಜಯಪುರ. ತಮಗೆಲ್ಲ ಹಾರ್ದಿಕ ಶುಭಾಶಯಗಳು. ಇದೇ ಸೋಮವಾರದಿಂದ ತಮ್ಮ ಪರೀಕ್ಷೆಗಳು ಪ್ರಾರಂಭವಾಗುತ್ತಿದ್ದು ತಾವೆಲ್ಲ ಅಂತಿಮ ತಯಾರಿಯಲ್ಲಿದ್ದೀರಿ. ಪರೀಕ್ಷೆಯನ್ನು ಯಾವುದೇ ಭಯವಿಲ್ಲದೆ ಧೈರ್ಯದಿಂದ ಬರೆಯಿರಿ. ಈ ಸಂದರ್ಭದಲ್ಲಿ ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಆತಂಕ ಭಯಗಳಿಂದ ಸಾಮರ್ಥ್ಯ ಕುಗ್ಗುತ್ತದೆ. ಮನಸ್ಸು ಶಾಂತವಾಗಿದ್ದರೆ ನೀವು ಓದಿದ್ದೆಲ್ಲವೂ ನೆನಪಿಗೆ ಬಂದು ಸರಳವಾಗಿ ಉತ್ತರ ಬರೆಯುತ್ತೀರಿ. ತಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸುತ್ತೇನೆ. ಧನ್ಯವಾದಗಳು.

ದಾಳಿಂಬೆ ತೋಟದೊಳಗ ನಾವು ಈಗ ಸದ್ಯಕ್ಕೆ ಇದ್ದೀವಿ. ಸಾಯಂಕಾಲದ ಸಮಯ, ನಮ್ಮ ಎದುರುಗಡೆ ಬಹಳ ಅದ್ಭುತವಾದಂತಹ ದಾಳಿಂಬೆ ಗಿಡಗಳು ಹಣ್ಣುಗಳನ್ನ ಹೊತ್ತು ನಿಂತವ. ನೋಡೋದಕ್ಕ ಬಹಳ ಸಂತೋಷ ಆಗ್ತದ ಆ ಹಣ್ಣುಗಳನ್ನ ನೋಡೋದಕ್ಕ. ಈ ಇಂಥ ಹಣ್ಣುಗಳನ್ನ ಬೆಳಿಬೇಕಾಯ್ತು ಅಂತಂದ್ರ ಎಷ್ಟು ಶ್ರಮ ಹಾಕಿದ್ದಾರೆ. ಕಳೆದ 30 ವರ್ಷಗಳಿಂದ ಈ ದಾಳಿಂಬೆ ಕೃಷಿಯೊಳಗ ಶಿವಯೋಗಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡು ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ. ಅವರ ಅನುಭವ ಎಲ್ಲರ ಅಂದ್ರೆ ಯಾರು ಆಸಕ್ತರಿದ್ದೀರಿ ದಾಳಿಂಬೆ ಬೆಳೆಯಬೇಕು ಅನ್ನುವಂಥವ್ರು ಅವರಿಗೆ ಮಾರ್ಗದರ್ಶನ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಶಿವಯೋಗಿ ಬಿರಾದಾರ್ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. 30 ವರ್ಷಗಳಿಂದ ತಾವು ದಾಳಿಂಬೆ ಬೆಳೀತಾ ಇದ್ದೀರಿ, ಹೆಂಗ್ ಶುರುವಾಯ್ತಿದೆಲ್ಲ? ಅಂದ್ರೆ ಮೊದಲು ನಮಗೆ ಇಲ್ಲಿ ಜಮೀನ್ದೊಳಗ ನೀರ್ ಇದ್ದಿದ್ದಲ್ರಿ ಸರ್. ಕಡಿಮೆ ನೀರಿನೊಳಗೆ ಹೆಚ್ಚು ಉತ್ಪನ್ನ ಬೆಳೆಯೋದು ಯಾವಾದ? ಅಂದ್ರೆ ಮೊದಲು ನಿಂಬೆ ಗಿಡ ಒಂದು ಹಚ್ಚಿದ್ರಿ, ನಾವು 100 ಬಾವಿ ಇತ್ತರಿ ನಂದು. 30 ಬ್ಯಾರಲ್ ಎರಡು ದಿವಸಕ್ಕೆ ನಮಗೆ ಬಾವಿಯೊಳಗೆ ನೀರು ಕಲೆಕ್ಷನ್ ಆಗ್ತಿತ್ತು. ಅದು 100 ನಿಂಬೆ ಗಿಡ ಹಚ್ಚಿ ಅದ್ರ ಡ್ರಿಪ್ ಮೂಲಕ ಅದಕ್ಕೆ ನೀರು ಕೊಟ್ಟು, ಅಂದ್ರೆ ಏಪ್ರಿಲ್ ಮೇದಾಗ ದೊಡ್ಡ ಗಿಡ ನಿಂಬೆ ಗಿಡಕ್ಕಿದ್ರು 60 ಲೀಟರ್ ನೀರಿನೊಳಗೆ ಹೆಚ್ಚು ಇಳುವರಿ ತೊಗೊಂಡಿನ್ರಿ ನಾ ಡ್ರಿಪ್ ಮುಖಾಂತರ. ಅಂದ್ರೆ ಒಂದು ಬೋರ್ ಹಾಕಿದ್ದೆ, 1 ಮಿನಿಟಿಗೆ 8 ಲೀಟರ್ ಕೊಡ್ತಿತ್ತು. ತಾಸಿಗೆ ಅಡಿಚಿ ಬ್ಯಾರಲ್ಲ, ಅವಾಗ ಹಿಂದ್ಕೊಂಬ ಅರೆ ತಾಸಲ್ಲಿ ಏನಿತ್ರಿ, ಒಂದು 30 ಬ್ಯಾರಲ್ ನೀರು 2 ದಿವಸದಾಗ ಗೊಳೆ ಹಚ್ಚಿತ್ತು. ಒಂದು 100 ನಿಂಬೆ ಗಿಡ ಸಫಿಶಿಯಂಟ್ ಉತ್ಪನ್ನ ತೊಗೊಂಡಿನ್ರಿ. ಆಗಿನ ಕಾಲದಾಗ 1.5 ಲಕ್ಷ ತನಕ ಬೆಳೆದಿನ್ರಿ ನಾ ನಿಂಬೆ ಗಿಡನೇ. ಮತ್ತೆ 100 ನಿಂಬೆ ಗಿಡಕ್ಕೆ ಏನು ಉಪಯೋಗ ಆಗ್ತದೆ, ಅಷ್ಟೇ ನೀರ ದಾಳಿಂಬ್ರಕ್ಕೆ ಉಪಯೋಗ ಮಾಡಿದ್ರೆ ಬೇಸಿಗೆ ಜೀವ ಆಡಿಸೋದು, ಮಳೆಗಾಲಕ್ಕೊಂದು ಪೀಕ್ ತೊಕೊಳ್ಳೋದು. 4 ಎಕರೆ ಬೆಳೀತದಲ್ಲ ಅದು ತಿಳ್ಕೊಂಡು ನಾ 2.5 ಎಕರೆ ಜಮೀನ್ದಾಗ ದಾಳಿಂಬ್ರ ಮಾಡಿದ್ರಿ. 700 ಗಿಡ ರೀ, 700 ಗಿಡ ಮಾಡಿ ಅಂದ್ ಇದು ದಾಳಿಂಬ್ರ ಕಾಯಿ ಬರೋಣ ನಿಂಬೆ ಗಿಡ ತೆಗೆದ್ರಿ ನಾನು. ಅಷ್ಟೇ ನೀರಿನ ಮೇಲೆ ದಾಳಿಂಬ್ರ ಉತ್ಪನ್ನ ತೊಗೊಂಡೆ. ದಾಳಿಂಬ್ರ ಫಸ್ಟ್ ಪೀಕೆ 2.5 ಲಕ್ಷ ತೊಗೊಂಡ್ರಿ ನಾ 92 ಸರ್. ಎಷ್ಟು 4 ಎಕರೆ ಒಳಗೆ? 2.5 ಎಕರೆ ರೀ, 700 ಗಿಡ ರೀ. ಹಾಂ ರೀ, ಹಿಂಗಾಗಿ ದಾಳಿಂಬ್ರ ಉತ್ಪನ್ನ ನನಗೆ ತೀಕ್ ಅನ್ನಿಸ್ತು. ಮತ್ತು ನನಗೆ ಸ್ವಂತ ನೀರಿಲ್ರಿ, ಹೊಲ್ದಾಗ 1 ಲೀಟರ್ ನೀರಿಲ್ಲ. 16 ಬೋರ್ ಹಾಕಿದ್ರೆ 1000 ಗಟ್ಟಲೆ ಗುಂಬ, ಆದರೂ ಒಂದು ಹೌದು ತುಂಬಂಗಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ ನಮ್ಗೆ. ಅಂಥದ್ರಾಗ ನಾವು ಕೆನಾಲ ಹರಿಯೋಣ ಅಲ್ಲಿದು ಟ್ರ್ಯಾಕ್ಟರ್ ಮುಖಾಂತರ ಒಂದು 4-5 ವರ್ಷ ತಂದೆವು ನೀರು. ತಂದು ಬಾವಿ ಒಳಗೆ ಹಾಕೊಂಡು ಡ್ರಿಪ್ ಮುಖಾಂತರ ದಾಳಿಂಬ್ರ ಬೆಳೀತಿದ್ದೆ. ಆದರೂ ನನಗೆ ದಾಳಿಂಬ್ರ ಲಾಭದಾಯಕ ಇತ್ತು. ನೀರಿಗೊಂದು ಡಿಸೇಲ್ 1.5 ಲಕ್ಷ ಹೋಗ್ತಿತ್ತು ರೀ ಟ್ರ್ಯಾಕ್ಟರ್ಕ. ಆದರೂ ನಾವು ಉತ್ಪನ್ನ ಚಲೋ ಅದ್ರ ತೊಳ್ಕೊತ್ತೆ ಬಂದೀನಿ. ಇನ್ನು ಮುಂದೆ 1 ವರ್ಷ ಮಳೆ ಜರ ಸರಿಯಾಗಿ ಆಯ್ತು ರೀ, ಮತ್ತೆ 2.5 ಎಕರೆ ಹಚ್ಚಿದ್ದು ಇಲ್ಲಿ. ಅದು ಆದ ನಂತರ ಅಲ್ಲಿ ಮತ್ತೊಂದು ಬೋರ್ ಹಾಕಿದ್ದೆ, 1 ಮಿನಿಟಿಗೆ 20 ಲೀಟರ್ ನೀರು ಬೀಳ್ತಿತ್ತು ಅದಕ್ಕೆ. ಆ ಬೋರಿನ ಮೇಲೆ ಇದು 2.5 ಎಕರೆ ಅಂದ್ರೆ 900 ಗಿಡ ಹಚ್ಚಿದ್ರಿ. ಅದರೊಳಗೆ ಫಸ್ಟಿಗೆ ಮರು ರೋಗ ಬಂದು 1-2 ಗಿಡ ಹೋಗಿದ್ದು ನಾನು. ಆದರೂ ಸರಿಯಾಗಿ ಅಷ್ಟೇ ನೀರಿನ ಮೇಲೆ ನಾವು ಉಪಯೋಗ ಮಾಡಿಕೊಂಡು 1 ಎಕರೆಗೆ 10 ಲಕ್ಷ ಅಂದ್ರೆ 27.5 ಲಕ್ಷ ರೂಪಾಯಿ ಆಯ್ತು ರೀ ಇದು. ಮತ್ತೆ ಮೇಲಿಂದು ಅದು ಕೂಡ 30 ಲಕ್ಷ ರೂಪಾಯಿ ಉತ್ಪನ್ನ ಇತ್ತು. ಆ ಹೇಳಾಗ ಏನಂದ್ರೆ ಕೃಷಿ ಹೊಂಡ, ನಾ ಸ್ವಂತ ಕೃಷಿ ಹೊಂಡ ಮಾಡಿಕೊಂಡು ಪೈಪ್ ಲೈನ್ ಮಾಡ್ಕೊಂಡ್ರಿ ಕೆನಾಲ್ದು. ದರ್ ವರ್ಷ ಟ್ರ್ಯಾಕ್ಟರ್ಲೇ ತರ್ತಿದ್ದೆ, 1-3 ಲಕ್ಷ ಖರ್ಚು ಮಾಡೋದನ್ನಂತೇಳಿ ಅದು ಕೃಷಿ ಹೊಂಡ ಇದು ಮಾಡಿಕೊಂಡು 1-18 ಲಕ್ಷ ಅಂದ್ರೆ 1 ಕ್ವಿಂಟಲ್ ಇಳುವರಿ ಬಿದ್ದಿತ್ತು ರೀ ಅದು. ಉತ್ಪನ್ನ ಭಾಳ ಚಲೋ ಬಂದಿತ್ತು. ಅಂದ್ರೆ 30 ಲಕ್ಷ ಆಗೋಣ, ಅದೇ ಒಂದು 18 ಲಕ್ಷ ಖರ್ಚು ಮಾಡಿಕೊಂಡು ಪೈಪ್ ಲೈನ್ ಕೃಷಿ ಹೊಂಡ ಮಾಡಿಕೊಂಡು ಆ ನಂತರ ಅದರಿಂದ ಮತ್ತೆ ದಾಳಿಮೂರು ಓಡಾಸ್ಕೊಂಡ್ರಿ ನಾ. ಮತ್ತೆ ಎಷ್ಟು ಮಾಡಿದ್ರಿ ಮುಂದೆ? ಮುಂದೆ ಮತ್ತೆ 6 ಎಕರೆ ಮಾಡಿದ್ರಿ. ಈಗ ಕೃಷಿ ಹೊಂಡ ತೋಡಿದ್ ಅಂತಂದ್ರಲ್ಲ, ಅದು ಸಂಪೂರ್ಣವಾಗಿ ನಿಮ್ದೇ ಖರ್ಚಿನಿಂದ ಮಾಡಿಕೊಂಡಂತದ್ದು? ಖರ್ಚಿನಿಂದ ಮಾಡಿದ್ರಿ ಅದು. ಹೌದು. ಅದು ಎಷ್ಟು ನಿಮಗೆ ಅನುಕೂಲ ಆಯ್ತು ಅದರಿಂದ? ಅದರಿಂದ ನಮಗೆ ನೀರೇ ಇಲ್ಲಿ ಹೊಲದಾಗಂತೂ ಇಲ್ರಿ ಸಾಹೇಬ್ರ. ಕನಿಷ್ಠ 1,75,000 ಲೀಟರ್ ಸ್ಟಾಕ್ ಆಗ್ತದ್ರಿ. 12 ಫೂಟ್ ನೆಲದಾಗ 12 ಫೂಟ್ ಮೇಲೆ 2 ಎಕರೆ ಅದ್ರಿ ಅದು. ಏನ್ರಿ 1,75,000 ಲೀಟರ್ ಅಂತ ಶಾಣ್ಯಾರು ಹೇಳುದು. ಅಂದ್ರೆ 25 ಲಕ್ಷ ವಯ ಹೋಗ್ತದ್ರಿ. 50 ಲಕ್ಷ ನಮ್ಗೇನದ ಬೇಸಿಗೆ ಜೀವ ಮಾಡಿಸ್ಕೋತದ್ರಿ. 1 ಕೋಟಿ ಅನ್ನೋದ ನಾವು ಜೂನ್ ಚಾಲು ಆಯ್ತು ಅಂದ್ರೆ ಒಂದೊಂದು ಪ್ಲಾಟ್ ಹಿಡ್ಕೋತೋದು. ಮಳೆಗ ಮಳೆ ಬರ್ತದೆ, ಅಟ್ರದಾಗ ಕೆನಾಲ್ ನೀರು ಅದು ಬರೋಣ, ಮತ್ತೆ ಕೆನಾಲ ನಮ್ಮ ಪೈಪ್ ಲೈನ್ ಚಾಲು ಮಾಡ್ಕೊಂಡು ಮತ್ತೆ ನೀರು ಗೊಳೆ ಮಾಡ್ಕೊಂಡು ಹಂಗೆ ಬೆಳ್ಕೋತ ಬರ್ಲಾಯ್ತಿದೀವಿ ರೀ ನಾವು. ಈ 30 ವರ್ಷ ಆಯ್ತು ಈ ರೀತಿನೇ ಹೊಂಟಿದೀವಿ ರೀ. ಡಕಲ್ ಸ್ಟಾರ್ಟ್ ಗಾಡಿ ಇದ್ದೀರಿ ನಮ್ಗೆ. ಅಡ್ಡಿಲ್ಲ ಅಂದ್ರೆ ಈಗ ನೀವು ಮಳೆ ನೀರನ್ನು ಬಹಳ ಸಮರ್ಥವಾಗಿ ಉಪಯೋಗ ಮಾಡ್ಕೊಂಡಿರಿ ಅಂದಂಗಾಯ್ತು. ಮಳೆ ನೀರು ಎಲ್ಲಿ ಅದ್ರಿ ಇಲ್ಲಿ? ನಮ್ಮ ಮಳೆ ನೀರು ಕಡಿಮೆ ಅಲ್ರಿ, ಬಹಳ ಕಡಿಮೆ ನಮ್ಗೆ. ಈಗ ಕೃಷಿ ಹೊಂಡಕ್ಕೆ ಎಲ್ಲಿಂದ ನೀರು? ನಾವು ಕೆನಾಲ್ ಏನು ಮಳೆಗಾಲದಾಗ ಹರಿದು ಹೋಗ್ತದಲ್ರಿ, ಅದು ಅಲ್ಲಿಂದ ಮೊದಲು ಟ್ರ್ಯಾಕ್ಟರ್ ತರದಿಂದ ಹಾಕೋತಿದ್ದೀವಿ ಬಾವಿ ಒಳಗೆ. ಈಗ ಕೃಷಿ ಹೊಂಡ ಸ್ಟಾಕ್ ಮಾಡ್ಕೋತೀವ್ರಿ, ಮಳೆಗಾಲದಾಗ ವ್ಯರ್ಥ ಹರಿದು ಹೋಗ್ತದಲ್ರಿ. ಹಳೆ ಜನರೇಟರ್ ಕೊಂಡ್ರಿ, ಟ್ರ್ಯಾಕ್ಟರ್ ಜನರೇಟರ್ ಕೊಂಡು 1.5 ಲಕ್ಷ ರೂಪಾಯಿ ಡೀಸೆಲ್ ಖರ್ಚು ಮಾಡಿದೇವು ಅಂದ್ರೆ ಕೃಷಿ ಹೊಂಡಿಗೆ ನೀರು ಹಾಕೊಳ್ಳೋದ್ರಿ, ಪೈಪ್ ಲೈನ್ ಮುಖಾಂತರ ಅಲ್ಲಿ ಜನರೇಟರ್ ಕುಂಡ್ಸಿ ಹಿಂಗೆ ತುಂಬ್ಕೋತೀವ್ರಿ ನಾವು. ಮಳೆಗಾಲದಾಗ ತುಂಬ್ಕೋತೀವ್ರಿ, ವ್ಯರ್ಥ ಏನು ಹರಿದು ಹೋಗು ನೀರ. ಹಳೆಗೆ ಕೆನಾಲ್ದಾಗ ನೀರು ಇರ್ತಾವೆ, ಅದು ತುಂಬಿಕೊಂಡು ಹಂಗೆ ಉಪಯೋಗ ಮಾಡ್ಕೋತೀವ್ರಿ. ಈಗ ಈ ದಾಳಿಂಬೆ ಬೆಳಿಬೇಕು ಅಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ವೈಜ್ಞಾನಿಕ ಮಾಹಿತಿ ಆಗಲಿ ಅಥವಾ ಟ್ರೈನಿಂಗ್ ಆಗಲಿ ಇವೆಲ್ಲ ಬೇಕಾಗ್ತಾವ. ಹೆಂಗೆ ಎಲ್ಲಿಂದ ಪಡ್ಕೊಂಡ್ರಿ, ಯಾರು ಹೇಳಿದ್ರೆ ನಿಮಗೆ? ಹಂಗೆ ನಾವು ನೋಡ್ರಿ, ಮೊದಲು ಹಚ್ಚೋಕ್ಕಿಂತ ಮೊದಲು 6 ತಿಂಗಳನ್ನಾದ್ರೂ ಅಭ್ಯಾಸ ಮಾಡ್ದೆ. ನಮ್ಗೆ ನೀರಿಲ್ಲ, ಇದು ನಮಗೆ ಬೆಳೆ ಸಾಧ್ಯ ಆಗ್ತದ ಹೆಂಗ? ನಮ್ಮ ರುದ್ರಗೌಡರು ಇದ್ದಾರೆ, ಬೇರ್ಪಟ್ಟಿರಪ್ಪ ಅವರು, ಕನ್ನಮಡಿ ಗೌಡ್ರಿಗೆ ಮೊದಲು ನಾವು ನೆನೆಸ್ಬೇಕು. ಈ ಹೇಳ್ಯಾಗ ವಯಸ್ಸಾಗಿತ್ತು ಅವ್ರದ್ದು. ಅವರೆಲ್ಲ ಸರಿಯಾಗಿ ಲಕ್ಷ ಕೊಟ್ಟು ಮಾಡಿದ್ರು ಉತ್ಪನ್ನ ಭಾಳ ಚಲೋ ತಮ್ಮ, ನೀರಿನ ಜಾನ ಹರ್ಕತ್ತಿಲ್ಲ ಅದಕ್ಕಂದ್ರು ಅವರು. ಅವ್ರ ಧೈರ್ಯದಿಂದ ನಾ ಇದು ದಾಳಿಗಳು ಮಾಡ್ಕೊತ ಬಂದ್ರೆ, ಇನ್ನು ಮುಂದೆ ಹಂಗೆ ಶಾಣ್ಯಾರ ರೈತರ ಕಡೆ ಹೋಗಿ ಹೋಗಿ ಒಂದು ಸ್ವಲ್ಪ ಕೇಳ್ಕೊಂಡು ಮಾಡಿ ಹಂಗೆ ಬೆಳ್ಕೊತೆ ಬಂದ. ಆದ್ರೆ ಎಂದೂ ತದ ನುಕ್ಸಾನ ಆಗಿಲ್ರಿ. ನಾ ಪ್ರಯತ್ನ ಮಾಡ್ಕೋತದ, ರೋಗ ಬತ್ತಂದ್ರೆ ಹ್ಯಾಂಗ ಬತ್ತು, ಎಲ್ಲಿದ್ ಬತ್ತು, ಶಾಣ್ಯರ ಕಡೆ ಹೋಗೋದು ಕೇಳ್ಕೊಳ್ಳೋದು, ಈ ರೀತಿ ಮಾಡ್ಕೋತ ಹಂಗೆ ನನ್ನ ಜ್ಞಾನ ದಾಳಿಂಬ್ರ ಬಗ್ಗೆ ಜ್ಞಾನ ಅಭಿವೃದ್ಧಿ ಮಾಡ್ಕೋತ ಬಂದ್ರಿ. ನಾನು ಅಡ್ರದಾಗ ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬ್ರ ಗಂಟೆ ಬಿದ್ದಾರೀ, ನಮ್ಗೆ 8 ವರ್ಷ ಆಯ್ತ್ರಿ. ಇವರು ಕೆಲವೊಂದು ನಮ್ಗೆ ನಾವು ಅವ್ರ ಮುಂದೆ ಹೇಳ್ಕೊಂಡು ನಮ್ಮ ಹಿಂಗ ಮತ್ತೆ ನಮ್ಗೆ ಅನುಭವ ಭಾಳ ಕಮ್ಮಿ ಅದ, ಅನುಭವ ಒಂಜಾರು ಮಾಡಿಸೋರು ಚಲೋ ಆಗ್ತದ್ರಿ ಸಾಹೇಬ್ರ ಅಂತ ಅವ್ರಿಗೆ ವಿನಂತಿ ಮಾಡಿಕೊಂಡು ಅವರು ದಾಳಿಂಬ್ರ ಸಂಶೋಧನಾ ಕೇಂದ್ರ ಸೋಲಾಪುರ ರೀ, ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ವಿಜ್ಞಾನಿಗಳ ಕಡೆಯಿಂದ ಮಾಹಿತಿ ಕೊಡಿಸಿದ್ರು. ಬಾಗಲಕೋಟೆ ವಿಶ್ವವಿದ್ಯಾಲಯ ಕರ್ಕೊಂಡೋಗಿ ಅಲ್ಲಿದು ಮಾಹಿತಿ ಕೊಡಿಸಿದ್ರು. ಇಟ್ಟು ಎಲ್ಲ ಮತ್ತೆ ಸುಪೀರಿಯರ್ ಎಮ್ ಎಸ್ ಅಗ್ರಿ ಇದ್ದ ರೈತರು ಇಲ್ಲಿ ಮಳಸರಿಸದಾರಿ, ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಸಂಗ್ರಹ ಮಾಡ್ಕೋತಿದ್ದೆವು. ಇಟ್ಟಿದ್ರು ಇನ್ನೂ ನಮಗೆ 20% ನನಗೆ ಕೊರತೆ, ಅದ್ರದ್ದು ಪೂರ್ತಿ ದಂಡಿ ಹೋಗಿ ಮುಟ್ಟುವಂಗೆ ನನಗೆ ಅದು ಹಿಡಿದು ಸಿಗಲಿಲ್ಲರಿ. ಇನ್ನು ಸಂಶೋಧನೆ ಒಳಗೆ ಇದ್ದೇವನು, ನನಗೆ ಈಗ ನಾಳೆ 1 ಮಾರ್ಚ್ ನನಗೆ 68 ಮುಗಿತಾವ್ರಿ ಸಾಹೇಬ್ರಿ. ಇನ್ನು ಒಂದೇ ತಿಂಗಳ, ಒಂದು ತಿಂಗಳು ಇಲ್ಲ 20 ದಿನ, ಫೆಬ್ರವರಿ ಮುಗಿತ 1 ತಾರೀಕು ಬತ್ತೇ ರೀ. ಆದರೂ ಇನ್ನ ಸಂಶೋಧನೆ ಒಳಗೆ ಇದ್ದೀನಿ. ಇನ್ನಾದರೂ ಹೋದ ಸಲ ಜನವರಿ ಒಳಗೆ ನಮ್ಗೆ BT ಗೋರೆ ಅಂತೇಳಿ ಇಲ್ಲಿ ಅಹಮದ್ನಗರಕ್ಕೆ ಒಬ್ರು ವಿಜ್ಞಾನಿ ಅದಾರೆ, ರಿಸರ್ಚ್ ಸೆಂಟರ್ ಹೋದ, ಕೈಯಾಗಿ 20 ಮಂದಿ MS ಅಗ್ರಿದವ್ರು ಅದಾರೆ, ಸಂಶೋಧನೆ ಮಾಡ್ಕೋತಿ ಅದಾರೆ. ಅವ್ರದ್ದೊಂದು ಲೆಕ್ಚರರ್ ಕೇಳಿದ್ರಿ ನಾ ಜಿತ್ತಿ ಒಳಗೆ, ಅಂದ್ರೆ ದಾಳಿಂಬ್ರ ಬಗ್ಗೆ ಒಂದು 45 ನಿಮಿಷ ಅಲ್ಲಿ ಕರೆಸಿದ್ರು. ಒಂದು ದಾಳಿಂಬ್ರದೊಂದು ಗೋಡಾವನ ಏನು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಕಲೆಕ್ಷನ್ ಮಾಡ್ಲಿಕ್ಕೆ ಒಂದು ಇದು ಕಟ್ಟಿರ್ತಾರಲ್ರಿ ಸಂಘ, ಆ ಸಂಘದ ಒಂದು ಪ್ರೋಗ್ರಾಮ್ ಇತ್ತು. ನನಗೆ ಸುದ್ದಿ ಆಯ್ತು ಇಂತಲ್ಲಿ ದಾಳಿಂಬ್ರ ಶಾಣ್ಯಾರ ನಮ್ಮ ಕಾಡು ಸಾಕೋರು ಹೇಳಿದ್ರಿ. ಅಲ್ಲಿಗೆ ಹೋದ ನಾ, ಒಂದು 45 ನಿಮಿಷ ಮರಾಠಿ ಒಳಗೆ, ನನ್ನ ಮರಾಠಿನೂ ಬರ್ತಾವೆ ಹಿಂದಿನೂ ಬರ್ತಾವ್ರಿ, ಅವ್ರ ಭಾಷಣ ಕೇಳ್ದೆ. ಪಕ್ಕ ವಿಜ್ಞಾನಿ ಇವ್ರಿ, ಇವ್ರಿಬ್ಬೇನಿ ಬಿಡಬಾರ್ದನ್ನ. ಅವ್ರು ಹೇಳಿದ್ರು ನಾವು ಜನವರಿ ಇದು 18-19 ತಾರೀಕಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ, ಆನ್ಲೈನ್ ಟ್ರೈನಿಂಗ್. ಮೊದಲು ಅಲ್ಲೇ ಕರೆಸಿ ಕೊಡ್ತಿದ್ದೆವು, ಹಿಂದಿ ಮತ್ತು ಮರಾಠಿ ಒಳಗೆ ಕೊಡ್ತಾರೆ ಅವರು. ಇದು ಗೊತ್ತಾಯ್ತು, ಗೊತ್ತಾಗಿ ಹಂಗೆ ಡಿಸೆಂಬರ್ದಾಗ ಅವ್ರಿಗೆ ಭೇಟಿ ಆದ ಜನವರಿ ಒಳಗೆ ಹಂಗೆ ನಾನು ಆನ್ಲೈನ್ ಟ್ರೈನಿಂಗ್ ತೊಗೊಂಡ್ರಿ. 19 ತಾರೀಕಿನ ಹಿಡಿದು 31 ತಾರೀಕಿನ ತನಕ ದಿನಕ್ಕೆ 5 ತಾಸು 9-5 ತನಕ ಅವ್ರ ಅನುಭವ ಹೇಳ್ತಾರೆ ಪೂರ್ತಿ ಅದ್ರ ಬಗ್ಗೆ. ಗಿಡ ನೆಲ ಹೆಂಗೆ ತಯಾರು ಮಾಡೋದು ಹಿಡಿದು ಪೂರಾ ಮಾರ್ಕೆಟ್ಗೆ ಹೋಗುತ್ತಾನ ಪ್ರತಿಯೊಂದು ಅನುಭವ, ಔಷಧಗಳು ಹೆಂಗೆ ಹುಡ್ತಾವ, ರೋಗ ಪತಂಗ ಹೆಂಗೆ ಹುಡ್ತದೆ, ಮತ್ತೊಂದು ಹೆಂಗೆ ಹುಡ್ತದೆ, ಹೆಂಗೆ ಅವು ಅಭಿವೃದ್ಧಿವಂತವ, ಅವ್ರ ಸಂಸಾರ ಏನು, ಕೀಡಿ ಕ್ರಿಮಿ ಅಣುಜಿ ಜೀವಾಣುಗಳದ್ದು, ಇವು ಬಯಾಲಜಿನೂ ಹೇಳಿದ್ರು, ಕೆಮಿಸ್ಟ್ರಿನೂ ಹೇಳಿದ್ರು ನಮಗೆ, ಮತ್ತು ಈ ರಸಾಯನಶಾಸ್ತ್ರ ಯಾವ ಗೊಬ್ಬರ ಯಾವ್ದ್ರಾಗ ಕೂಡ್ತದೆ, ಯಾವಾಗ ಸ್ಪ್ರೇ ಮಾಡಬೇಕು, ಯಾವ್ದು ಮಾಡಬಾರ್ದು, ಇದ್ರ ಬಗ್ಗೆ ಭಾಳ ಆಳವಾಗಿ ಅಭ್ಯಾಸ ಹೇಳಿದ್ರು. ಗಿಡ ಅಂತ ರೇಟ್ ಹಚ್ಚಬೇಕು, ಹವಾ ಹೆಂಗೆ ಆಡಬೇಕು, ಅದಕ್ಕೆ ಐತಿ ಕಾಯಿ ಮಾಡಲ್ ಹೆಂಗಿರ್ಬೇಕು, ಗಿಡ ಹೆಂಗಿರ್ಬೇಕು, ಈ ಮಾಡಲ್ನು ಭಾಳ ಚಂದ ಹೇಳಿದ್ರು ಅವರು. 11 ದಿನ ನಮಗೆ ಟ್ರೈನಿಂಗ್ ಕೊಟ್ಟರು, ಅದರಿಂದ ಪೂರ್ತಿ ಅನುಭವ ಆಯಿತು. ಇನ್ನು ನನಗೆ ಯಾವುದೂ ತಡ್ಸಲ್ಲ ನಂಗೆ ಖಾತ್ರಿ ಐತೆ ರೀ. ಅದಕ್ಕೆ ಇಷ್ಟು ಮಳಿ ಎಲ್ಲ ಬಂದು ಜಗ ಎಲ್ಲ ಫೇಲ್ ಆದರೂ ಈ ವರ್ಷ ನಾನು ಸಕ್ಸಸ್ ಆಗಿದೆ ರೀ. 2.5 ಎಕರೆ ಜಮೀನು 750 ಗಿಡ ರೀ, 42 ಲಕ್ಷ ಆಗಿದೆ ರೀ ಸಾಹೇಬ್ರಿ ಇದು. ಮತ್ತು ಇವು ಒಂದು 45 ಲಕ್ಷ ರೂಪಾಯಿ ಆತವೆ ಈಗಿಂದ ಅಂತೇಳಿ ಒಂದು ಪ್ಲಾಟ್ ಖಾಲಿ ಮಾಡಿದ್ರಿ, ಅದು ಒಂದು ತೆಗ್ಗಿನೊಳಗೆ ಇತ್ತು, ರೋಗ ಬಂದು 10 ಲಕ್ಷ ಆಗ್ಯದ ಸ್ವಲ್ಪ ಪ್ಲಾಟ್ ಅದು, ಈ ಒಂದು 50 ಲಕ್ಷ ಆಗ್ಯದ್ರಿ, ಇನ್ನೊಂದು 40-50 ಲಕ್ಷ ಅಂದಾಜ ಮಾಡಬಹುದು ರೀ. ನಾ ಬಹಳ ಸಂತೋಷ ಆಗ್ತದ, ಎಲ್ಲಾ ರೈತರು ಲಾಭ ಆಗ್ಯದ ಅನ್ನುವಂಥವ್ರು ಹೇಳೋರೇ ಕಡಿಮೆ ಅಂತ ಅನ್ನೋದೇ ಇಲ್ರಿ. ನಾವು ಇನ್ನೊಂದು ಏನಾದ್ರಿ, ನಮ್ಮ ಮನೆ ಮಕ್ಕಳು ಕೂಸುಗಳು ಎಲ್ಲರೂ ಹೊಲ್ದಾಗ ದುಡಿತೇವ್ರಿ. ನಾವು ಈಟ್ ಉತ್ಪನ್ನ ತಗೊಂಡ್ರು ಮೀರಿ ಕನಿಷ್ಠ ಈ ದಿನಕ್ಕೆ, ಈ ವರ್ಷ ನನಗೆ ದಿನಕ್ಕೆ 10,000 ರೂಪಾಯಿ ಪಗಾರ ಬೀಳ್ತಾರೆ ಸಾಹೇಬ್ರ. ದಿನಕ್ಕೆ 10,000 ಲಾಗೋಡಿ ತೆಗೆದು ಹೊಲ್ದ ಅರ್ಧ ಪಾಲ್ ತೆಗೆದು, ಅಂದ್ರೆ ಹೊಲ್ದಾಗ ಎಲ್ಲ ಮನೆಯನ್ನ ಮಾಡಿದವ್ರು ಇರ್ತಾರೆ, ಅವ್ರ ಪಾಲ್ ತೆಗಿಬೇಕಲ್ರಿ. ನನ್ನ ಸ್ವಂತ ಕನಿಷ್ಠ 3 ಲಕ್ಷ ರೂಪಾಯಿ ನಾ ಪಗಾರ ಡೈಲಿ ತಿಂಗಳ ತಗೋತಾರೆ ಈ ವರ್ಷ ಆರಾಮ್ಸರಿ ಈ ವಯಸ್ಸನಾಗ್ರಿ. ಹಾಂ ರೀ, ಭಾಳ ಭಾಳ ಖುಷಿ ಆಗ್ತದೆ ಇಂಥ ಅವ್ರ ರೈತರು ತಿಂಗಳಿಗೆ 3 ಲಕ್ಷ ರೂಪಾಯಿ ದುಡಿಯುವಂತಹ ಒಂದು ರೈತರು ಅದಾರ ಅಂತಂದ್ರೆ, ಅದು ವಿಶೇಷವಾಗಿ ದಾಳಿಂಬೆ ಹೊಲ್ದ ಅರ್ಧ ತೆಗದ್ರಿ, 3 ಲಕ್ಷ ಹೊಲ್ದ ಅರ್ಧ ತೆಗದ್ರಿ, ಪಾಲ್ ತೆಗೆದು ಲಾಗೋಡಿ ತೆಗೆದು ಬೆಳ್ಳಿಗೆ ಸಾಧ್ಯ ಅದ ರೀ. ಆದ್ರೆ ಅಭ್ಯಾಸ ಮಾಡಬೇಕು, ರಿಕಾಮಿ ಎಲ್ಲರೂ ಕೂತು. ಮತ್ತೆ ಇನ್ನೊಂದು ದನಗಳು ಅದಾವ್ರಿ, ಗೋಬರ್ ಗ್ಯಾಸ್ ಅದ, ನಾನು ಡೈಜೆಸ್ಟ್ ಟ್ಯಾಂಕ್ ಅದ ಗ್ಯಾಸಿನ ಮೇಲೆ ನಾವು ಮನೆಯನ್ನು ಮಂದಿಯೆಲ್ಲ 15 ಜನ ಇದ್ದೇವಲ್ಲ ಅಡುಗೆ ಮಾಡ್ಕೋತೀವಿ. ಮತ್ತೆ ಡೈಜೆಸ್ಟ್ ಟ್ಯಾಂಕ್ನಾಗ ಎರೆಹುಳದ ಗೊಬ್ಬರ ಗಿಬ್ಬರ ಎಲ್ಲ ರೆಡಿ ಅದ ರೀ ನಮ್ದು. ಅಂದ್ರೆ ಎಲ್ಲ ಸಾವಯವ ಪದ್ಧತಿ ಒಳಗೆ ಮಾಡ್ತಾ ಇದ್ದಾರೆ, ಸಾವಯವ ಪದ್ಧತಿ ಒಳಗೆ ಜಾಸ್ತಿ ಮಾಡ್ತಾರೆ. ಎರೆಹುಳದ ಗೊಬ್ಬರ ತೊಟ್ಟುಗಳು ಅದಾವು ಎಲ್ಲ, ನಾ ಹತ್ತಿ ಕಾಳಿಂಡಿ ಸ್ಲರಿ, ಇವು ಕೆಲವೊಂದು ಜೀವಾಣುಗಳು, ಇವ ಪ್ರಗತಿ ಹ್ಯಾಂಗ ಮಾಡ್ಕೋಬೇಕು, ಆರ್ಗ್ಯಾನಿಕ್ ಕಲ್ಚರ್ ತಯಾರು ಮಾಡ್ಕೋತಾರೆ ಅವ್ರು ಹೇಳ ಬೇರೆ ಟ್ರೈನಿಂಗ್ದಾಗೆಲ್ಲ ಆ ರೀತಿ ಜೀವಾಣುಗಳು ಇಲ್ಲಿ ತಂದು ಒಂದ್ ಲೀಟರ್ ತಂದು ಹತ್ತು ಲೀಟರ್ ನಾವು ಅಭಿವೃದ್ಧಿ ಮಾಡ್ಕೊಂಡು ನಾವು ಈ ಭೂಮಿ ಕೊಡ್ತೇವ್ರಿ. ಹಿಂಗಾಗಿ ನಮ್ಮ ಭೂಮಿನೂ ಮೆತ್ತಗಿರ್ತದೆ, ಕಾಯಿನೂ ಸೈಜ್ ಚಲೋ ಬರ್ತದೆ, ರೋಗಗಳು ಭಾಳ ಕಂಟ್ರೋಲ್ ಆಗ್ತಾವ್ರಿ. ನಾವು ನೋಡ್ತಾ ಇದೀವಿ ಕಾಯಿಗಳು ಬಹಳ ಚಲೋ ಬೆಳೆದಾವ, ದೊಡ್ಡ ದೊಡ್ಡ ಅದಾವ, ಶೈನಿಂಗ್ ಅದಾವ, ಅದನ್ನ ನೋಡಿದ್ರೆ ಕೊಳ್ಳಬೇಕು ಅನ್ನುವಂಥದ್ದು ಗ್ರಾಹಕರಿಗೆ ಆಗುತ್ತದೆ. ಇದು ಎಲ್ಲೆಲ್ಲಿ ನೀವು ಮಾರಾಟ ಮಾಡ್ತಾ ಇದ್ರಿ? ನಾವು ನೋಡ್ರಿ, ನಾವು ಮೊದಲನೇ ಹಿಡಿದು ಅಹಮದಾಬಾದ್ ನಾಗ್ಪುರ್ ಕಾನ್ಪುರ್ ತನ ನಾ ಇಲ್ಲಿ ಲೋಡ್ ಮಾಡ್ಕೊಂಡು ಹೋಗಿ ಮಾರ್ಕೊಟ್ ಬಂದಿನ್ರಿ. ವಿಜಯವಾಡ ಹೋಗಿನಿ, ಬೆಂಗಳೂರು ಹೋಗಿದೆ, ಮೈಸೂರು ಹೋಗಿದೆ. ಈ ವರ್ಷ ಏನದ ಪುಣೆ ಭಾಗದಾಗ ತೀರಾ ಮಳೆ ಜರ್ ಜಾಸ್ತಿ ಆಗಿ ಅಲ್ಲಿ ಒಟ್ಟ ಕಾಯಿನಿಲ್ಲ ಆ ಏರಿಯಾದಾಗ. ಅಲ್ಲಿ ಮಾರ್ಕೆಟ್ ಭಾಳ ಚಲೋ ಅದ ರೀ. ಅಂದು ನನಗೆ ಮ್ಯಾಲಿನ ಪ್ಲಾಟ್ 750 ಹಿಡಿದು 150 ರೂಪಾಯಿ ಕಿಲೋ ಎವರೇಜ್ ಬಿತ್ತರಿ ಸಾಹೇಬ್ರ. ಕಮ್ಮಿನು ಬತ್ತು ಹೆಚ್ಚಿಂದು ಬತ್ತು 260 ತನ ಮಾರ್ಯದ. ಸೈಜ್ ಚಲೋ ಇತ್ತು ಅದು, ಅದು ಒಂದು 42 ಲಕ್ಷ ಆಯ್ತು. ಇದು ಏನದ ಮನಿ ತೆಳಗಿನ ಪ್ಲಾಟ್ ಏನದ 82-300 ತನ ಮಾರ್ಯದ್ರಿ. ಅದು ಅಂದ್ರೆ ಕನಿಷ್ಠ 100-110-115 ಕಾಯಿ ಸೈಜ್ ಸಣ್ಣದ್ರಿ. ಅದು ಈ ರೀತಿ ನನಗೆ ಉತ್ಪನ್ನ ಬಂದದ್ರಿ. ಗರಿಷ್ಠ ಎಲ್ಲಿ ತನಕ ಹೋಗ್ತದೆ ರೇಟು? ರೇಟ್ ಗರಿಷ್ಠ ಅಂದ್ರೆ ಈಗ 300 ಮಾರುದೇ ಗರಿಷ್ಠ ರೀ. ಹಾ ರೀ, ಇನ್ನು ಮತ್ತೆ ಇನ್ನೊಂದು ಜರ ಮಾರ್ಕೆಟ್ದಾಗ ಅದ, ಇನ್ನು ಮುಂದೆ ತೀರಾ ಮಾಲಿಲ್ಲ, ಇನ್ನು ನಾನು 2 ಪ್ಲಾಟ್ ಅದಾವ, ಇನ್ನು ರೇಟ್ ಜಾಸ್ತಿ ಆಗ್ಬೋದು ರೀ, ಜಾಸ್ತಿ ಆಗ್ಬೋದು. ನೀವೇನಾದರೂ ಈಗ ಆಯಾ ಸೀಸನ್ಗೆ ಅಥವಾ ಈ ಸೀಸನ್ ನಮಗೆ ಬೇಕು, ಈ ತಿಂಗಳದೊಳಗೆ ನಮ್ಮ ಹಣ್ಣು ಬೇಕು ಅನ್ನುವಂಥದ್ದು ಏನಾದರೂ ಉಪಚಾರ ಮಾಡಿ ಅದೇ ಟೈಮಿಗೆ ಬರುವಂಥದ್ದು ಏನಾದರೂ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರಿ? ಅದು ಭಾಳ ಮುಖ್ಯ ಅದ್ರಿ. ಮಾರ್ಕೆಟ್ ನಾವು ಕತ್ತೆ ದುಡಿದ್ರೆ ಬರೀ ಕೆಲಸ ಪಗಾರ ಬೀಳಂಗಿಲ್ಲ ಸಾಹೇಬ್ರ, ಟೆಕ್ನಿಕಲ್ನು ಓಡಿಸಬೇಕು. ಯಾ ಎಳೆಯಾಗ ನಾವು ಮಾರ್ಕೆಟ್ಗೆ ಹೋಗ್ಬೇಕು, ಮಾರ್ಕೆಟ್ಗೆ ರೇಟ್ ಯಾವಾಗ ಸಿಗ್ತದೆ ನಮಗೆ? ಈಗ ಮಾವಿನ ಹಣ್ಣು ಸಂತ್ರ ಇವೆಲ್ಲ ಬಂದಾಗ ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ, ಹೌದಲ್ರಿ? ಮೇ ಜೂನ್ದಾಗ ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ. ನಾವು ಯಾಕಡೆ ಹೋದ್ರೆ ಮೀರಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ 15 ಇರ್ತಾನೆ ಲಾಸ್ಟ್, ಅಲ್ಲಿ ಬರುವಂಗೆ ನಾವು ಹೋಗ್ಬೇಕ್ರಿ. ಮುಂದೆ ಮಾವಿನ ಹಣ್ಣು ಬಂದು ಹೋಗ್ತು ಅಂದ್ರೆ ನಮಗೆ ರೇಟ್ ಆಗಲ್ಲ ಏನ್ರಿ. ಆನಂತರ ಸಂತ್ರ ಬರ್ತದೆ ರೀ, ಡಿಸೆಂಬರ್ ನವಂಬರ್ದಾಗ ಥಂಡ್ ಇರ್ತದೆ, ಥಂಡಿಯಾಗ ಮಾರ್ಕೆಟ್ಗೆ ಹೋದ್ರೂ ರೊಕ್ಕ ಬರಲ್ಲ. ಅದಕ್ಕೆ ಇವು ತಪ್ಪಿಸ್ಕೊಂಡು ಉಳಿದ ಹೇಳಾಗ ನಾವು ಮಾರ್ಕೆಟ್ಗೆ ಹೋಗಿದ್ರಿ. ಇನ್ನಿತರ ಹಣ್ಣುಗಳು ಇರಲಾರ್ದಾಗ ನಾವು ಮಾರ್ಕೆಟ್ಗೆ ಹೋದೇವು, ದುಡ್ಡು ಸಿಗುತ್ತದೆ. ಮತ್ತು ಇನ್ನಿತರ ಹಣ್ಣುಗಳು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಾವು ಗರಿಸಿದಂದ ಹಿಡಿಬೇಕು. ಇಲ್ಲಿ ಗರಿಸಿದಂದ ಹಿಡಿಬೇಕಾದ್ರೆ ಉತ್ಪನ್ನ ಜರ ಹೈರಾಣ ಭಾಳ ಆಗ್ತದೆ ರೀ. ಯಾಕೆ ಔಷಧಗಳು ಭಾಳ ತಿತ್ತಾವೆ, ಮಳೆಗೆ ಹಿಡಿಬೇಕು. ಮಳೆಗೆ ಯಾರು ಅಂಜಿ ಹಿಡಿಯಂಗಿಲ್ಲ, ಕೊಳೆ ರೋಗ ಬರ್ತದೆ, ಇದು ಬರ್ತದೆ ಅಂತೇಳಿ ಹಗೂರ್ ಯಾವ ಬರ್ತದೆ ಅದೇಳಿಗೆ ಹಿಡಿದಿರ್ತಾರೆ ಅವರು. ಮುಂದೆ ಗರಿಸಿದಂದ ಹಿಡಿದು ಒಂದು ತ್ರಾಸ ಆಗಲ್ಲ. ಯಾಕೆ ಔಷಧಗಳು ಮತ್ತು ನಮ್ಮ ಸ್ಪ್ರೇ ಯೂನಿಟ್ ಅದ ರೀ, ಡ್ರ್ಯಾಗನ್ ಮಗ ಏನದ 3 ತಾಸನ ಇಡೀ ನಂದು 14 ಎಕರೆ ಸ್ಪ್ರೇ ಮಾಡ್ತಾನೆ ರೀ ಅವ. ಹಿಂಗಾಗಿ ಎಲ್ಲ ಅನುಕೂಲ ಮಾಡ್ಕೊಂಡಿದ್ದೇವೆ ಸಾಹೇಬ್ರ, ಉತ್ಪನ್ನ ತೋರ್ತೇವೆ ರೀ ನಾವು. ಅಂದ್ರೆ ನಿಮ್ಮ ಪ್ರಕಾರ ಈ ದಾಳಿಂಬೆಯನ್ನು ಬೆಳೆಯುವುದು, ಅದನ್ನು ನಿರ್ವಹಣೆ ಮಾಡೋದು, ಅದನ್ನು ಕಾಳಜಿ ಮಾಡೋದು ಭಾಳ ಕಷ್ಟದನೋ ಅಥವಾ ಏನು ಆರಾಮಾಗಿ ಮಾಡಬಹುದು? ಒಂದು ಸ್ವಲ್ಪ ಅದರೊಳಗೆ ಒಳ ಹೊಕ್ಕರ ಸಾಹೇಬ್ರ, ಅದ್ರ ಬಗ್ಗೆ ಜ್ಞಾನ ಇತ್ತು ಅಂತ ಸಹಜ ಮಾಡಬಹುದು. ಈಗ 68 ವರ್ಷ ನಾನು ಮಾಡ್ತೀನಿ ಅಂತಂದ್ರೆ ನೀರು ನಾ ಬಿಡ್ತೀನಿ ರೀ. ನೀರು ಎಟ್ಟ 3-4 ಮಂದಿ ಆಳುಗಳು ಇರ್ತಾರೆ, ಮ್ಯಾಲಿನ ಕೆಲಸ ಮಾಡ್ತಾರೆ ಅವರು. ಆ ನೀರು ಬಿಡೋದು, ಗೊಬ್ಬರ ಬಿಡೋದು, ಇವೇನು ನಾವು ಮಾಡ್ತೀವಿ ಇವೆಲ್ಲ ನಾವು ಸ್ವಂತ ಮಾಡ್ಕೋತೀವ್ರಿ. ಯಾಕಂದ್ರೆ ಅವ್ರು ಹೆಚ್ಚಕ ಮಾಡ್ತಾರೆ, ಅವ್ರಿಗೆ ಜ್ಞಾನ ಇರೋಂಗಿಲ್ಲ. ಬಿಡ್ರಪ್ಪ ಅಂತ ಹೇಳಿದ್ರೆ ಬಿಟ್ಕೆರೆ ಚಾಲು ಮಾಡಿ ಮೊದಲೇ ನೆಟ್ ಹೋಗಿ ಬಂದದ್ದು ಏನು ಸುದ್ದಿ ಏನೂ ಗೊತ್ತಿರಲ್ಲ. ಇದಕ್ಕೆ ಹೆಚ್ಚಕಮ್ಮ ನೀರು ಒಂದು ನಡೆಯಂಗಿಲ್ಲ ರೀ. ದಾಳಿಂಬೆಗೆ ಲಿಮಿಟೆಡ್ ನೀರು ಜರ್ಕರ್ತ ಕೊಟ್ಟೆವು. ಹಿಂದಕ್ಕೆ ನಮ್ಗೆ ಹಿರಿಯರು ಹೇಳ್ತೀರಿ, ಅರ್ಗಾವ್ ಇರ್ಬೇಕು ಬೆಳಿ ಅಂತೇಳಿ ಹೇಳ್ತಿದ್ರಿ ರೀ. ಅರ್ಗಾವ್ ಅಂದ್ರೇನು, ನಮ್ಮ ಜೀವಾಣುಗಳು ಅಭಿವೃದ್ಧಿ ಹೆಚ್ಚುವಂತ ಅರ್ಗಾವ್ ಇದ್ದಾಕರ ಪೂರ್ತಿ ತಂಪಾಯ್ತು, ನೀರು ಜಾಸ್ತಿ ಆಯ್ತು ಅಂದ್ರೆ ಜೀವಾಣುಗಳು ಸಾಯ್ತಾವ. ಅದಕ್ಕೆ ಆ ಹಿರಿಯರಿಗೆ ಅದ್ರದ್ದೇ ಇದು ಇದ್ದಿತ್ತಲ್ಲ ಜೀವಾಣುಗಳು, ಇವು ಗೊತ್ತಿತ್ತಲ್ಲ ಅರ್ಗಾವ್ ಇರ್ಬೇಕು ಒಂದು ಹೇಳ್ತಿದ್ರು ಅವರು. ಆ ಆಧಾರ ಮೇಲೆ ನಾವು ಮತ್ತೆ ಈಗ ಗೋರೆ ಸಾಹೇಬ್ರು ನಮಗೆಲ್ಲ ಅದ್ರ ಬಗ್ಗೆ ಟೆಕ್ನಿಕಲ್ ಹೇಳ್ಕೊಟ್ರೆ ಆ ಟೈಪ್ ಮಾಡ್ಕೋತೀವ್ರಿ ನಾವು. ಈಗ ಲೋಕಲ್ ಅಂದ್ರೆ ಲೋಕಲ್ ಅಂದ್ರೆ ನಮ್ಮ ಇಂಡಿಯಾದ ಮಾರ್ಕೆಟ್ ನೊಳಗೆ ಅಲ್ಲಲ್ಲಿ ನೀವು ನೋಡ್ಕೊಂಡು ಮಾಡ್ತಾ ಇದ್ರಿ, ಮಾರಾಟ ಮಾಡ್ತಾ ಇದ್ರಿ. ಹೊರಗೆ ಕಳಿಸುವಂತಹದ್ದು ಏನಾದ್ರೂ ವಿಚಾರ ಎಂದಾದ್ರೂ ಮಾಡಿರಿ? ಮಾಡಿರಿ, ಕೊಟ್ಟಿದ್ದೀವಿ ಸರ್. ಹೊರಗೆ ನಾವು ಡೈರೆಕ್ಟ್ ಕೊಡ್ಲಾಕಾಗಲ್ಲ, ಆ ಏಜೆಂಟ್ರು ಬರ್ತಾರೆ ಯುರೋಪ್ ಎಕ್ಸ್ಪೋರ್ಟ್ದವರು. ನಾವು ರೆಸಿಡ್ಯೂಪ್ರಿ ಮಾಲ್ ತೆಗಿತೇವೆ ರೀ, ರಾಸಾಯನಿಕ ಸ್ವಲ್ಪ ಪ್ರಮಾಣ ಕಾಯಿ ಅಂತ. ಯಾಕಂದ್ರೆ ನಾವು ಜರ್ಸಿ ದನ ಕಟ್ಟಿ ಜವಾರಿ ದನಕ್ಕೆ ಹೋಗೋದಷ್ಟು ಮೇವು ಹೋಗೋದ್ರೆ ಅದು ಹಿಂಡಂಗಿಲ್ಲ ರೀ ಏನ್ರಿ, ಅದು ಸೂಡುಗಟ್ಟಲೆ ತಿನ್ನೋದು. ಹಂಗೆ ಹೈಬ್ರಿಡ್ ತಳಿ ಇಳುವರಿ ಹೆಚ್ಚು ಹೋಗ್ಬೇಕಂದ್ರೆ ಸ್ವಲ್ಪ ಸೆಟ್ಟಿಂಗ್ದಾಗ ಹಂಗೆ ಹಿಂಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಸ್ವಲ್ಪ ಲಿಕ್ವಿಡ್ ಸೊಸೊಪ್ ಕೊಡ್ತೇವೆ ರೀ, ಸೈಜ್ ಬರ್ತದೆ. ಆ ರೀತಿ ಮಾಡ್ಕೊಂಡು ನಾವು ಎಕ್ಸ್ಪೋರ್ಟ್ ರೆಸಿಡ್ಯೂ ಫ್ರೀ ಬೇಕಾದ ಸರ್ಟಿಫಿಕೇಟ್ನೂ ಅದ ತಂದಿದ್ದನ, ಅವ್ರು ಚೆಕ್ ಮಾಡಿಸ್ಕೊಂಡು ಬರ್ತಾರೆ ರೀ. ರೆಸಿಡ್ಯೂ ಮಾಡ್ತಂದ್ರೆ ಇಲ್ಲಿ ಲೋಕಲ್ ಬಜಾರ್ಗಿಂತ ಒಂದು 30 ರೂಪಾಯಿ ನಮಗೆ ಜಾಸ್ತಿ ಬರ್ತದೆ ರೀ ರೇಟ. ರೊಕ್ಕ ಆಗ್ತದ್ರಿ, 2-3 ಸಲ ಕೊಟ್ಟಿನಿ ರೀ ನಾ ಶೀತಲ್ ಎಕ್ಸ್ಪೋರ್ಟ್ ಇರ್ತಾಳೆ ಸ ಆ ಸಂಗೋಲಕ್ಕೆ ಅದಾರೆ ಅವ್ರಿಗೆ ಕೊಟ್ಟಿನ. ಅಂದ್ರೆ ಅವ್ರ ಜೋಡಿ ಮಾತಾಡಿ ಏನಾದ್ರೂ ಒಪ್ಪಂದ ಮಾಡ್ಕೊಂಡಿದ್ರಿ ಮುಂದಿನ ದಿನಗಳಲ್ಲಿ ಸಹಿತ ನಾವು ರೆಗ್ಯುಲರ್ ಆಗಿ ಕಳಿಸ್ತೀವಿ ಅಂತ ಹೇಳಿ? ಹೌದೌದ್ರಿ, ಇಲ್ರಿ ಅವ್ರು ಬರ್ತಾರ್ರಿ, ಫೋನ್ ನಮ್ಮ ನಂಬರ್ ಇರ್ತಾವ, ಬಂದೇನು ಮಾಲ ಯಾವಾಗ ಬರ್ತದೆ ಏನು ಸುದ್ದಿ ಹಿಂಗೆ ಕೇಳ್ಕೊತಾರ ರೀ. ಬಂದಿತ್ತು ಅಂದ್ರೆ ತಗೊಂಡು ಬರ್ತಾರ ರೀ ಅವ್ರು, ಬಂದು ಹಣ್ಣುಗಳು ತೊಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಬಂದು ಖರೀದಿ ಮಾಡ್ತಾರೆ. ಈಗ ನೀವು ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ, ಹೊರಗೆ ಕೂಡ ಮಾರಾಟ ಮಾಡುವಂತದ್ದು ಈಗ ಹೇಳಿದ್ರಿ, ಪೇಮೆಂಟ್ ಹೆಂಗ್ ಅದ, ಎಲ್ಲೂ ನಿಮಗೆ ತೊಂದರೆ ಆದಂತಹದ್ದು ಅಥವಾ ಬರಬೇಕಾಗಿರುವಂತಹದ್ದು ಹಿಂಗೇನಾದ್ರು ಸಮಸ್ಯೆಗಳಾಗ್ತಾವ? ಏನು ಇಲ್ಲ ರೀ, ಪೇಮೆಂಟ್ ಬಗ್ಗೆ ಏನು ಇಲ್ಲ ರೀ. ಇದು ವ್ಯವಹಾರ ನಡೆಯುವುದು, ನಾವು ಇಲ್ಲಿ ಲೋಕಲ್ ನಮ್ಮ ದೇಶದೊಳಗೆ ಏನು ಮಾರಾಟ ಮಾಡ್ತೇವ್ರಿ, ವಿಶ್ವಾಸ ಮೇಲೆ ಇರ್ತದ ವ್ಯವಹಾರ. ನಾವು ಬೆಂಗಳೂರು ಹೋದ್ರು ಮೇಲೆ ನಮ್ಮ ಅಕೌಂಟಿಗೆ ದುಡ್ಡು ಬರ್ತಾವ, ನಾಗ್ಪುರ್ ಹೋದ್ರು ನಮ್ದು ಅಕೌಂಟಿಗೆ ದುಡ್ಡು ಹಾಕ್ಯಾರ, ಕಾನ್ಪುರ್ ಹೋದ್ರು ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ಯಾರ. ಎಲ್ಲ ಕಡೆ ವಹಿವಾಟು ಇದ್ರಿ, ರೇಟ್ ಜಾಸ್ತಿ ಆಯ್ತಂದ್ರೆ ಅವರೆಲ್ಲ ಫೋನ್ ಹಚ್ತಾರ್ರಿ, ಯಾವ್ರ ಇದ್ರು ಕಳಿಸ್ರಿ, ಬೇಡ ನಿಮ್ಮ ಇದ್ರು ತೊಗೊಂಡು ಬರ್ರಿ ಅಂತ. ಮತ್ತೆ ಈ ವರ್ಷ ನಮ್ಗೇನ ಪುಣೆ ಮಾರ್ಕೆಟ್ ನಮ್ಗೆ ಗುರ್ತಿಲ್ರಿ, ಕೆ ಡಿ ಚೌಧರಿ ಅಂತೇಳಿ. ಈ ಸಾರಿ ಮಾರ್ಕೆಟ್ ಅಲ್ಲಿ 2 ವರ್ಷ ಆಯ್ತು ಬಾಳ ಚಲೋ ನಡೆದ್ರಣ, ಒಂದ್ ಸಲ ಒಂದ್ ತೊಡೆ ನೋಡಿರ್ಬೇಕಂತ ಹೋಯ್ದ. ಫಸ್ಟ್ ಕ್ಲಾಸ್ ರೇಟ್ ಬಿತ್ರಿ, ಬೆಂಗಳೂರು ಆಳಗೆ 800-900 ಮಾರ್ತಿತ್ತು, ಅಲ್ಲಿ ನಮಗೆ 150 ಮಾರ್ಯಾದ್ರಿ. ಅಂದ್ರೆ 10-1100 ರೂಪಾಯಿ ಇಲ್ಲಿ ಬೀಳು ಮುಂದೆ ಕಿಲೋಕ್ಕೆ, 100-110 ಇಲ್ಲಿ ಬೆಂಗಳೂರು ಮಾರ್ತಿತ್ತು, ಅಲ್ಲಿ 150 ಬಿದ್ದದ್ರಿ. ಅಂದ್ರೆ ಅಲ್ಲಿ ಕೆಲವೊಬ್ರು ರೈತರು ಏನಿರ್ತಾರೆ, ಈ ವ್ಯಾಪಾರಿಗರು, ಇವು ಮಾಲ್ಗಳು ಎಕ್ಸ್ಪೋರ್ಟ್ ನೀವು ಏನಂತೀರಿ, ಸ್ಟಾಲ್ಗಳು ಇರ್ತಾವಲ್ರಿ ಸೂಪರ್ ಮಾರ್ಕೆಟ್, ಈ ಗೋವಾ ಮುಂಬೈ ಪುಣೆ ಇಂದ ಸೂಪರ್ ಮಾರ್ಕೆಟ್ ಕಳಿಸುವಂಥ ರೈತರು ಅದಾರಿ. ಆ ಭಾಗದಾಗ ಮಾಲ್ ಚಲೋ ಇದ್ದಿತ್ತಲ್ಲ ಈ ಸಲ, ಯಾಕಂದ್ರೆ ಮಳೆ ಬಂದು ಅದಕ್ಕೆ ಸೂಪರ್ ಮಾರ್ಕೆಟ್ಗೆ ಅಲ್ಲಿ ಕಳಿಸೋ ಕಾಲಾಗ ನಮಗೆ 20-30 ರೂಪಾಯಿ ಹೆಚ್ಚಿಗೆ ಕೊಟ್ಟನು ಅವ್ರು ಖರೀದಿ ಮಾಡ್ತಿದ್ರು. ನೀವು ಹಿಂಗೆ ಹಿಂಗೆ ಇಂತಿಂಥ ವಾರ ತೊಗೊಂಡು ಬನ್ನಿ, ನಾವು ಹೋಯ್ತೀವಿ ಇಲ್ಲಿಂದ ಇಲ್ಲಿ ಖರೀದಿ ಮಾಡ್ಕೊಂಡು ಅಂತೇಳಿ ವ್ಯಾಪಾರಿಗಾರ ಹೇಳಿದ್ರಿ ಅವರು. ಏನ್ರಿ, ಮಂಗಳವಾರ ಶುಕ್ರವಾರ ಮತ್ತು ರವಿವಾರ 3 ವಾರ ತೊಗೊಂಡ್ವ, ಒಂದಿನ ಬಿಟ್ಟು ಒಂದಿನ ಅಂದ್ರೆ ಆ ರೀತಿ ಹೋಯ್ತಿದ್ರಿ, ರೇಟ್ ಚಲೋ ಸಿಕ್ಕಾದ್ರಿ ಸಾಹೇಬ್ರು. ನಾವು ತಮ್ಮ ಶಾಲೆ ಎಲ್ಲಿ ತನಕ ಆಗ್ಯದ? ನಂದು ಅವಾಗ 70-71 ಹತ್ತನೇ ಆಗ್ಯದ್ರಿ ಸಾಹೇಬ್ರು. ಹಾಂ, ಪಿ ಯು ಸಿ ನಮ್ಗೆ ಒಂದೇ ವರ್ಷ ಇತ್ತು ರೀ, ನಮ್ಮ ಹಿಂದಿನವ್ರಿಗೆ 2 ವರ್ಷ ಬರ್ತದೆ ನೋಡ್ರಿ. ಪಿ ಯು ಸಿ ಕಲ್ತೀನಿ ರೀ, ಅಂಜುಮನ್ ಕಾಲೇಜ್ ಅದು ಬಿಜಾಪುರ. ಹಾಂ ರೀ, ಅದ್ರ ಮುಂದೆ ಅನುಭವನೇ ನಿಮ್ಮ ಪಾಠಶಾಲೆ ಆಯಿತು? ಅನುಭವ ಅಂದ್ರೆ ನಾವು ವಿಜ್ಞಾನಿಗಳ ಜೋಡಿನೇ ಹೆಚ್ಚಿನ ಹೆಚ್ಚು ಕಾಂಟ್ಯಾಕ್ಟ್ ಇದ್ದಾರೆ. ನಮ್ಮ ಸೋಮಶೇಖರ್ ಸರ್ ಮರೋಗಿನ ಸಲುವಾಗಿ, ಸ್ವರೂಪ ರೋಗಿನ ಸಲುವಾಗಿ ಇಲ್ಲಿ ಬರ್ತಿದ್ರು, 7 ವರ್ಷ ಬಂದರು. ಅವ್ರ ಕಡೆ ನಂಗೆ ಕಲ್ಕೊತಿದ್ದ, ನಾ ಎಲ್ಲ ಕಾಂಟ್ಯಾಕ್ಟ್ ಇರ್ತಿದ್ರಿ, ಎಲ್ಲ ವಿಜ್ಞಾನಿಗಳ ಜೋಡಿ, ಅಹಮದ್ನಗರ್ ಹಿಡಿದು ರಾವ್ರಿ ವಿದ್ಯಾಪೀಠ ಹಿಡಿದು, ನನಗೆ ಯಾವುದೇ ಪ್ರಾಬ್ಲಮ್ ಬಂದರೂ 2 ದೂರ ಇದ್ದಿದ್ರು ನಾವು ಹೋಗ್ತಿದ್ರಿ, ಅಲ್ಲಿ ಕಲ್ಕೊಂಡು ಬರ್ತಿದ್ದ. ನಂದು ನನ್ನ ಆಸಕ್ತಿ ನೋಡಿ ಅಲ್ಲಿ ವಿಜ್ಞಾನಿಗಳು ಅಹಮದ್ನಗರ ರಾವ್ರಿ ವಿದ್ಯಾಪೀಠದ ವಿಜ್ಞಾನ ವಾಸ್ಕರ್ ಸರು ನವಲೆ ಸರ್ ಅತ್ತಿದ್ದರು ವಿಜ್ಞಾನಿಗಳು, ಅವಾಗ ಈಗಿಲ್ಲ ಅವರು, ಪೆನ್ಷನ್ ಆಗ್ಯದ. ಅವರು ನೋಡು ನಿಂದು ಆಸಕ್ತಿ ನೋಡಿದ್ರೆ ನಮಗೆ ಭಾಳ ಹುರುಪ, ಇಂತಿ ಇಷ್ಟಿಷ್ಟು ಆಳವಾದ ವಿಷಯಗಳನ್ನ ಕೇಳ್ತಿ ಅಂದ್ರೆ ನೀ ಅಭ್ಯಾಸ ಮಾಡ್ಲಿಕ್ಕತ್ತಿದ್ದಿ, ನಮ್ಗೆ ಹಿಗ್ ಭಾಳ ಸ್ವಲ್ಪ ಇದ್ರೆ ನೀ ಬರಬಾಡ ಇಲ್ಲಿಗೆ. ರಾತ್ರಿ 8 ನಂತರ ಫೋನ್ ಹಚ್ಚು, ಫೋನ್ನಾಗ ನಮ್ಗೆ ಕೇಳ್ಕೊತ ಬಾ, ತುಸು ಇದ್ರೆ ಭಾಳ ಇತ್ತಂದ್ರೆ ಇಲ್ಲಿಗೆ ಬಾ ಅಂತ ಹೇಳ್ತಿದ್ರಿ. ಆ ನಮ್ಮ ಫೋನ್ ನಂಬರ್ ಕೊಡ್ತಿದ್ರು, ಆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊತಿದ್ರಿ. ನಾ ಅಡ್ಡಿಲ್ಲ, ಈಗ ನೇರವಾಗಿ ನಾವು ಹಣ್ಣನ್ನು ಮಾರೋದ್ರಿಂದ ಒಂದು ರೇಟ್ ಬರ್ತದೆ ನಮಗೆ, ಅದನ್ನೇ ಸಂಸ್ಕರಣೆ ಮಾಡಿ ಅದಕ್ಕೆ ಒಂದು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಅದರದೇ ಒಂದು ರೇಟ್ ಬೇರೆ ಬರ್ತದೆ ನಮಗೆ. ಈಗಂತೂ ಸಾಕಷ್ಟು ಉತ್ಪನ್ನಗಳನ್ನು ಮಾಡುವಂತಹ ಒಂದು ಸನ್ನಿವೇಶ ಇದೆ. ಈಗ ಅದನ್ನ ರಸ ಮಾಡಬಹುದು, ಅದರ ನಂತರ ಈಗೇನು ವೈನ್ ಪಾರ್ಕ್ ಅಂತ ಹೇಳ್ತಾ ಇದೀವಿ, ಆ ವೈನ್ ಪಾರ್ಕ್ಗಳು ಸಹಿತ ಬಂದಾವ. ಇದ್ರ ಬಗ್ಗೆ ಏನಾದರೂ ನೀವು ವಿಚಾರ ಮಾಡಿರಿ, ವೈನ್ ಪಾರ್ಕಿಗೆ ಹೋಗಬೇಕು, ಅಲ್ಲಿ ಕೊಡಬೇಕು, ಅಥವಾ ಬೇರೆ ಸಂಸ್ಕರಣೆ ಮಾಡುವಂತಹದ್ದು ಒಂದು ಕೆಲಸ ಮಾಡಬೇಕು ಅನ್ನುವಂಥದ್ದು ಏನಾದರೂ ವಿಚಾರ ಮಾಡಿರಿ. ಈಗ ನೋಡ್ರಿ ಸಾಹೇಬ್ರ, ನಾವು ಅದು ಸಂಸ್ಕರಣೆ ಮಾಡ್ಬೇಕಾದ್ರೆ ನಮ್ಮಂತ ಒಬ್ಬ ರೈತರಿಂದ ಅದು ಅಸಾಧ್ಯ ಮಾತ. ಈಗ ತಾಲೂಕಾ ಮಟ್ಟದೊಳಗ ಮತ್ತು ಜಿಲ್ಲಾ ಮಟ್ಟದಾಗ ನಮ್ಮ ಆತ್ಮದವರು ಹಂಗೆ ಮೀಟಿಂಗ್ ಕರೀತಾರೆ, ಹೋಗ್ತೇವೆ, ಅದ್ರ ಬಗ್ಗೆ ಹಂಗೆ ಮಾಡ್ಬೇಕಂತೇಳಿ ಹಂಗೆ ಅದ್ರ ಇದು ನಡೆದ್ರಿ. ಹ್ಞೂ ರೀ, ನೀವೆಲ್ಲ ಬೆಳೆಗಾರರೆಲ್ಲ ಕೂಡಿ, ದಾಳಿಂಬೆ ಬೆಳೆಗಾರರೆಲ್ಲ ಕೂಡಿ ಒಂದು ಕೆಲಸ ಮಾಡ್ಬೋದಲ್ಲ? ಮಾಡ್ಬೋದ್ರಿ ಸರ್. ಅಷ್ಟು ಇನ್ನೊಂದು ಏನಿರ್ತದ್ರಿ, ನಾ ನೇರವಾಗಿ ಇದು ಇಷ್ಟು ಖರ್ಚು ಮಾಡಿದ್ರೆ ಇಟ್ಟು ಬೆಳಿತೀನೋ ಅನ್ನೋ ಹಿಮ್ಮತ್ತು ಯಾರು ರೈತರು ಅಂತಕ್ಕು ಇಲ್ರಿ, ಉಳ್ದವ್ರಿ. ಅದಕ್ಕೆ ಅಭ್ಯಾಸ ಮಾಡಂಗಿಲ್ಲ ಅವರು, ಅಭ್ಯಾಸ ಬಲ ಇಲ್ಲದ ಬಟ್ಟಾಕ ಅವರಲ್ಲಿ ಭಯಸಿ ಇರ್ತದೆ ಬೆಳಿತು. ಈಗ 2 ವರ್ಷ ಆಯ್ತು ಯಾರು ಬೆಳೆದೇ ಇಲ್ರಿ, ಹಾಕೋದು ಲಾಗೋಡಿ ಬಂದಿಲ್ಲ. ಮತ್ತೆ ಇಂಥವೆಲ್ಲ ವಿಚಾರ ಆಗಂಗಿಲ್ಲ, ಮೊದಲು ಬೆಳೆದೇ ಬರುವುದಿಲ್ಲ ಅಂದಾಗ್ರಿ ವಿಚಾರ ಹೆಂಗೆ ಬರ್ತದ್ರಿ? ಮತ್ತೆ ಹವಾಮಾನ ಚಲೋ ಇದ್ದಾಗ ಹೆಚ್ಚಿದ್ರೆ ಹುಚ್ಚು ಅಡಿಗೆ ಮಾಡ್ತದತ್ತ, ಹವಾಮಾನ ಚಲೋ ಇದ್ದಾಗ ಜಗಾನೆ ಬೆಳೆದಿರ್ತದ, ಭಾಳ ಶಾಣ್ಯಾರ ಅನ್ಸ್ಕೋತಾರೆ. ಹವಾಮಾನ 2 ವರ್ಷ ಆಯ್ತು ಸುಮಾರು ಆದವ್ರಿ ಸಾಹೇಬ್ರ, ಪರಿಸ್ಥಿತಿ ಇಲ್ಲಿಗೆ ಬಂದ ದಾಳಿಂಬ್ರದವ್ರು ಹಾಕೋದು ಲಾಗೋಡಿ ಬರ್ಲಾಗ. ಏರಿಯಾ ಹೆಚ್ಚಿರ್ಬೇಕು, ಏರಿಯಾ ಹೆಚ್ಚದ್ರಿ ಪ್ರಗತಿಪರ ರೈತರ ಕೊರತೆ ಭಾಳ ಕಮ್ಮದ್ರಿ. ಇಲ್ಲಿ ಅಭ್ಯಾಸ ಮಾಡಿ ಬೆಳೆಯುವಂಥ ಪ್ರವೃತ್ತಿ ಯಾರ ರೈತರಲ್ಲಿ ಇಲ್ಲ. ನೀರು ಎಷ್ಟು ಬಿಡಬೇಕು, ಎಷ್ಟು ಟೆಂಪ್ರೇಚರ್ ಇದ್ದಾಗ್ರಿ, ಯಾವ ಹಂತದ ಗಿಡ ಅದ, ಎಷ್ಟು ಲೀಟ್ರ್ ನೀರು ಇದಕ್ಕೆ ಅವಶ್ಯ ಅದ, ಈ ಅಭ್ಯಾಸ ಮಾಡೋರು ಯಾರೂ ಇಲ್ಲರಿ. ಆ ಅಭ್ಯಾಸ ಮಾಡ್ಕೊಂಡು ಬಿಟ್ಟರೆ ಲಾಭ ಸಿಗ್ತದೆ. ಒಂದು 2 ವರ್ಷ ಕೊರೋನಾ ಭಾಳ ಸಮಸ್ಯೆ ಕೊಡ್ತು, ಈ ಟೈಮ್ನೊಳಗೆ ನೀವು ಭಾಳಷ್ಟು ಸವಾಲುಗಳನ್ನು ಎದುರಿಸಿರಬೇಕು. ಕರೋನಾ ನಮಗೇನಾಗೇ ಇಲ್ಲರಿ, ಕರೋನಾ ಮಾರ್ಕೆಟ್ ಇದ್ದಾಗ ನಾವು ಹಂಗೆ ಚಾಲುತ್ತೀವಿ. ಬೆಂಗಳೂರು ಹೋಗ್ತಿದ್ರಿ ನಾ, ಟೆಂಪೋದಾಗ ಹೋಗ್ತಿದ್ದೆವು, ಹೊಳೆ ಅದೇ ಟೆಂಪೋದಾಗ ಬರ್ತಿದ್ದೆವು, ಯಾರ ಜೋಡಿ ಸಂಪರ್ಕ ಮಾಡ್ತಿದ್ದಿಲ್ಲ, ಮನೆ ಅದ್ರ ರೊಟ್ಟಿ ಕಟ್ಕೊಂಡು ಹೋಗ್ತಿದ್ದೆವು, ಅವೇ ಉಣ್ಕೋತ ಬರ್ತಿದ್ದೇವ್ರು. ನಾವು ಇಲ್ಲಿ ಚಹಾ ಕುಡಿತಿದ್ಲ, ಇಲ್ಲಿದೆ 5-6 ಲೀಟರ್ ನೀರು ಹೋಯ್ತಿದ್ದೇವ್ರಿ. ನಾವೆಲ್ಲಿ ಬೆಂಗಳೂರು ಮಾರ್ಕೆಟ್ನೂ ಮಾಡಿನೇರಿ ನಾ, ಮತ್ತು ಪುಣೆ ಮಾರ್ಕೆಟ್ ಮಾಡಿದೆ, ಸೋಲಾಪುರ ಮಾರ್ಕೆಟ್ ಮಾಡ್ತಿದ್ದೆ. ನಾ 2 ವರ್ಷ ಆಯ್ತು ನಮ್ಮ ಹಣ್ಣಿಂದ ಏನು ನಮ್ಮ ಪ್ರಾಬ್ಲಮ್ ಇಲ್ಲ, ನಾವು ಹಂಗೆ ಮಾರ್ಕೆಟ್ ಮಾಡಿದೇವ್ರಿ, ಕರೋನಾ ಒಳ್ಳೆ ಹಂಗೆ ಹೋಗೋದು ಬರೋದು ಮಾಡಿದೀವಿ ರೀ ನಾವು. ಹಾಂ, ನಮ್ಗೇನು ಯಾವ ಪ್ರಾಬ್ಲಮ್ ಅಲ್ಲಿ ಯಾರು ಸಂಪರ್ಕ ಮಾಡೋದಿಲ್ಲ, ಇಟ್ಟೆ ದೂರ ನಿಂದ್ರದು, ಮಾಸ್ಕ್ ಹಾಕೊಳ್ಳೋದು ದೂರ ನಿಂದ್ರದು, ಸ್ಯಾನಿಟೈಸರ್ ಬಾಟ್ಲು ಒಂದು ಎಲ್ಲಿಯಾರು ಕೈ ಮುಟ್ಟಿದೆವು ಮಾಡಿದೆವು, ಬಸ್ ಸಿಟಿ ಬಸ್ನಾಗ ಸ್ಯಾನಿಟೈಸರ್ ಹೊಡ್ಕೊಂಡು ಮನೆಗೆ ಬರ್ತಿದ್ದೇವ್ರಿ ನಾವು. ಬಂದಿಲ್ಲಿ ಹೊರಗೆ ಅರಿವಿ ಕಾಳದಿಟ್ಟು ಜಳಕ ಮಾಡಿ ನಮ್ಮ ಮನೆಯಾಗ ಹೋಗ್ತಿದ್ದೇವ್ರಿ ತೋಯಿಸಿ. ಹಾಂ, ಈ ರೀತಿ ಮಾಡಿದೇವ್ರಿ ನಾವು. ಈಗ ನೋಡ್ರಿ, ತಾವು ಸಾವಯವದೊಳಗೆ ಬೆಳೀತಾ ಇದ್ದೀರಿ, ಬಹಳ ಒಳ್ಳೆ ಹಣ್ಣುಗಳನ್ನು ಬೆಳೀತಾ ಇದ್ದೀರಿ ಮಾರ್ಕೆಟ್ನೊಳಗೆ. ಇದು ನೋಡ್ರಿ, ಶಿವಯೋಗಿ ಅವರ ದಾಳಿಂಬೆ ಹಣ್ಣು ಐತೆ ಅಂತೇಳಿ, ಅದಕ್ಕೇನಾದ್ರೂ ಒಂದ್ ಸ್ವಲ್ಪ ರೇಟ್ ಹೆಚ್ಚಿಗೆ ಬರುವಂತಹದ್ದು ಏನಾದರೂ ಆಗ್ಯದನ? ನಾವು ಕ್ವಾಲಿಟಿ ಕ್ವಾಂಟಿಟಿ ತಂದೇವಂದ್ರೆ ರೇಟ್ ಹೆಚ್ಚಿಗೆ ಅಂತರೂ ಬಂದೇ ಬರ್ತದೆ ರೀ. ನಾವು ಯಾರು ಕೇಳೋ ಹರ್ಕತ್ತೆ ಇಲ್ರಿ, ದಾಳಿಂಬ್ರಕಾಯಿ ನೋಡಿ ಮಾರ್ತಾರೆ, ನಾನು ಶಿವಯೋಗಿ ನೋಡಿ ಯಾರು ತೊಳಲ್ರಿ ಸಾಹೇಬ್ರ. ಆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ನಂದ್ರೆ ನಾವು ಸಾವಯವದೊಳಗಿನ ಹಣ್ಣ ರುಚಿ ಬಹಳ ಇರ್ತದೆ, ರುಚಿಕಟ್ಟ. ಈ ರಾಸಾಯನಿಕ ಹಾಕೋದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಬಹಳ ಅದ್ರಿ ಸಾಹೇಬ್ರ. ಅದು ತಿಂದು ನೋಡಿದವ್ರಿಗೆ ಗೊತ್ತ. ಈ ಸೂಪರ್ ಮಾರ್ಕೆಟ್ಗೆ ಮಾರ್ತಾರೆ ಅಂದ್ರೆ ಎಂದು ಎಂತ ತರ್ತಾನ ಮಾತು ಕೇಳ್ತಾರೆ. ಈಗ ಏನಾದ್ರು ಎಂದು ಬರ್ತೀನಿ ಮಾತು ಮಾರ್ಕೆಟ್ಗೆ ಆತ. ಹಾ, ಕೇಳ್ತಾರ ರೀ ಅವರು, ನಿಮಗೆ ಕೇಳ್ತಾರ? ಹಾ, ಕೇಳ್ತಾರ್ರಿ, ಕೇಳ್ತಾರ್ರಿ. ಹಾ, ನಿಂಬೆ ಗಿಡ ಒಂದು ಎರಡೂವರೆ ಎಕರೆ ಅದಾವ ರೀ ಸರ್. ನಾನು ಎರಡೂವರೆ ಎಕರೆ ಹದಿನೈದು ಫೂಟ್ ಅಂತರ ಮೇಲೆ ಹಚ್ಚಿದೆ, ವ್ಯವಸ್ಥಿತ ಬೆಡ್ ಮೇಲೆ ಹಚ್ಚಿದೆ, ಮತ್ತು ಡ್ರಿಪ್ ಮೇಲೆ ಅದಾವು, ಬೆಡ್ ಸಿಸ್ಟಮ್ ಮಾಡಿದೆ. ಭಾಳ ಉತ್ಕೃಷ್ಟ ನಿಂಬೆ ಕಾಯಿ ಬೆಳಿತೀರಿ ನಾ. ಹಾಂ, ಇಳುವರಿನೂ ಭಾಳ ಚಲೋ ತೋತ. ಹಾಂ, ಹಚ್ಚು ಪದ್ಧತಿ ಬೇರೆ ಅದ ರೀ ನಂದು. ಈ ಅಂದ್ರೆ 15x15 ಅದ ರೀ ನಾನು ನಿಂಬೆ ಗಿಡ. ಮತ್ತೆ ಈ ದಾಳಿಂಬರ್ದಂಗ ಹಿಂಗ್ ತಳಗ ಟೊಂಗೆ ಅದು ಬರ್ಬಿಡಂಗಿಲ್ಲ. ಈಗ ಒಬ್ಬೊಬ್ರು ನಿಂಬೆ ಗಿಡದ ಹೊಲ್ದಾಗ ನೋಡಿರ್ತೀವಿ, ಅವನು ಹೈಲಿಕ್ ನಿಂಬಿಕಾಯಿ ಹೈಲಿಕ್ ಬರಂಗಿಲ್ಲ. ಒಂದ್ರ ಮೇಲೆ ಒಂದು ಅಡ ತಿಡ ಬಿದ್ದಿರ್ತಾವ, ಒಳಗೆ ಹೋಗ್ಲಿಕ್ಕೆ ಸಹಿತ ಬರಲ್ಲ. ಅಲ್ಲಿ ಕಾಚ ಹಂಗೆ ಕಟ್ತಾರು, ನಿಂಬೆಕಾಯಿ ಹಂಗೆ ಆಯ್ತಾರು, ನಮ್ಗೆ ಗೊತ್ತಾಗಲ್ಲ. ನಾನು ಡ್ರಿಪ್ಪಿನ ಮೇಲೆ ಅವ, ಡಬಲ್ ಲೈನ್ ಡ್ರಿಪ್ ಲೈನ್ ಅವ್ರಿ ಎಲ್ಲ ಎರಡು ಕಡೆ. ಆದ್ರೆ ಮತ್ತೆ ಕೆಳಗೆ 2.5 ಫೂಟ್ ನಾವು ಗಿಡ ಖುಲ್ಲ ಇರ್ತೇವ್ರಿ, ದಾಳಿಂಬ್ರಕ್ಕಾದ್ರು ನಿಂಬೆ ಗಿಡಕ್ಕಾದ್ರು ನೆಲಕ್ಕೆ ಬಂದು ಹತ್ತು ಬಿಡಲ್ಲ. ಯಾಕಂದ್ರೆ ಗಾಳಿ ಬಿಸಿಲು ಆಡ್ತಂದ್ರೆ ಕಾಯಿ ಎಲ್ಲ ಕಡೆ ಒಳಗೆ ಸಲ್ಲ ಹೆಂಗಿಲ್ಲ ಗಿಡ ಏನ್ರಿ. ಮತ್ತೆ ಮಂದಿಯಲ್ಲಿ ಏನು ಮಾಡ್ತಾರೆ, ಒಳಗೆಲ್ಲ ಕೊಂಪೆ ಪಳ್ಳು ಇರ್ತದೆ, ಹೊರಗೆ ತುದಿಗಾಯಿ ನಿಂಬಿಕೆ ಆತವ. ನಮ್ಮ ಹಂಗಿಲ್ಲ ಸಾಹೇಬ್ರ, ಒಳಗನೇ ಕಾಯಿ ಒಳಗೆ ಕಾಯಿ ಆಗ್ತದೆ, ಹೊರಗೂ ಆಗ್ತದೆ, ಹೆಚ್ಚು ಗಿಡ ಬೆಳೆಯಂಗಿಲ್ಲ. ಎಲ್ಲಿ ಗಾಳಿ ಬಿಸಿಲು ಆಡಂಗಿಲ್ಲ ಅಲ್ಲಿ ಒಳಗೆ ಸಲ ಐತದ್ರಿ ಗಿಡ, ಕಾಯಿ ಹೂವು ಕಾಯಿನೇ ಆಗಂಗಿಲ್ಲ. ಆದ್ರೆ ಜನರಿಗೆ ಅದ್ರ ಜ್ಞಾನ ಇಲ್ಲ. ಮತ್ತೆ ಹಿಂಗಾಗಿ ಅವರು ಕೊಂಪೆ ಹಂಗೆ ಮಾಡ್ಕೊಂಡು ಕೂತಿರ್ತಾರೆ ನಿಂಬೆ ಗಿಡ. ಆದ್ರೆ ನಾನು ಕಂಡಾಪಟ್ಟಿ ಇಳುವರಿ ತೋತಾರಿ ಸರ್, ನಾನು ನಿಂಬೆ ಗಿಡದ ಉತ್ಪನ್ನ ಭಾಳ ಚಲೋ ತೋತ. ಈಗ ನೋಡ್ರಿ, ನಿಂಬೆ ಅಂತಂದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ ನಿಂಬೆಯನ್ನ ಆಯ್ಕೆ ಮಾಡುವಂತದ್ದು, ಅದ್ರದ್ದು ಏನಾದರೂ ವಿಶೇಷವಾಗಿ ನಿಮಗೆ ಸೌಲಭ್ಯ ಉಂಟಾಗ್ಯದ ಇದು ನಿಂಬೆ ಇದ್ರೊಳಗೆ? ಇಲ್ರಿ, ನಿಂಬೆ ಬೆಳೆಗಾರ ಸಂಗತ ಒಂದು ಇಂಡಿಯಾಗ ಮಾಡ್ಯಾರಿ, ಹೋಗಿದ್ದೇವೆ ನಾವು. ಆದ್ರೆ ಇನ್ನುವರೆಗೆ ಅದ್ರ ಸೌಲಭ್ಯ. ಮತ್ತೆ ಇನ್ನೊಂದೇನಿರ್ತದೆ, ನಾವು ದಮ್ಮ ನಾ ಇಲ್ಲೇ ಹೊಲ್ದಾಗೆ ಪಗಾರ ರಗಡ ತೊಗೋತಾರೆ ನಾ. ಯಾ ಸಬ್ಸಿಡಿ ಪಬ್ಸಿಡಿ ಆಫೀಸ್ಗೆ ಹಂಗ ಹಿಂಗೆ ತಿರುಗಾಡೋ ಮನುಷ್ಯ ಅಲ್ರಿ. ಯಾಕಂದ್ರೆ ಹೊಲ್ದನ್ ಕೆಲ್ಸ ಕೊಳಮ ಆಗ್ತದೆ. ನಾ ಹೊಲ ಬಿಟ್ಟು ನಾಲ್ಕು ದಿನ ತಿರುಗಾಡದ್ರೆ ನನ್ನ ಕಂಡಬಿಟ್ಟು ತುಟ್ಟಿ ಆಗ್ತದ್ರಿ, ಯಾರು ಸುಕ್ಕುಡು ಸಬ್ಸಿಡಿ ಅಟ್ಟು ಮಾತಾಟ್ಟು ಅಂಥ ವಿಚಾರಕ್ಕೆ ನಾವು ಹೋಗೋದೇ ಇಲ್ರಿ ಸರ್. ಹಾಂ, ನಂದು ಹೊಲ್ದಾಗೆ ನನಗೆ ಉತ್ಪನ್ನ ರಗಡದ, ನಾ ಇಲ್ಲೇ ನನ್ನ ವೇಸ್ಟ್ ಟೈಮ್ ನನಗೆ ಆಗಿ ಬರಲ್ರಿ. ನಾನು ಹೊಲ್ದನ್ ಕೆಲಸ ಭಾಳ ಇರ್ತದ್ರಿ, ನಾ ಇಲ್ಲೇ ಮಾಡ್ಕೋತೀ ಇರ್ತೆ. ಅಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಲಿಂಬಿಯ ಏನು ಉತ್ಪಾದನೆಗಳದಾವಲ್ಲ, ಲಿಂಬಿಯಿಂದ ಸಂಸ್ಕರಿತ ಉತ್ಪನ್ನಗಳು, ಅದರದ್ದು ಪೌಡರ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಏನೋ ಜ್ಯೂಸ್ ಮಾಡುವಂಥದ್ದು, ಹಿಂಗೆ ಸಾಕಷ್ಟು ಸುಮಾರು ಉತ್ಪನ್ನಗಳದಾವ, ಅವುಗಳನ್ನು ಮಾಡೋದಕ್ಕೆ ಅವಕಾಶಗಳದಾವ. ಇದ್ರ ಬಗ್ಗೆ ಏನಾದರೂ ನೀವು ವಿಚಾರ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ನಿಂಬೆ ಸಹಕಾರ ಸಂಘ ಮತ್ತು ಮಾಡಿದ್ದೇವಲ್ರಿ ಸಾಹೇಬ್ರ, ನಮ್ಮ ಎಸ್ ಡಿ ಯಾ ನಾದಗೌಡ್ರಿ ಪಾಟೀಲ್ ಅವರು, ನಾವು ಮತ್ತು ಅದು ಏನೋ ಮಾಡ್ತೇವೆ ತಂದಾರೆ ಇಂಡಿಯಾಗ, ಹಂಗೆ ಚರ್ಚೆ ಮಾಡ್ತೀವ್ರಿ ಅದ್ರ ಬಗ್ಗೆ. ಮತ್ತು ಏನು ಮಾಡ್ತಾರೆ ಏನು ಸುದ್ದಿ ನೋಡೋಣ್ರಿ ಎಲ್ಲಿ ಬರ್ತದೆ. ಈಗ ನಿಮ್ಮ ಒಂದು ತೋಟವನ್ನು ನೋಡಿ, ವಿಶೇಷವಾಗಿ ಯುವ ರೈತರು ಹೊಸದಾಗಿ ಏನು ಕೃಷಿ ಮಾಡಿ ಮುಂದೆ ಬರಬೇಕು ಅಂತಾರಲ್ಲ, ಅವ್ರಿಗೆ ಏನಾದರೂ ಪ್ರೇರಣೆ ಆಗಿ ತಾವು ಕೂಡ ದಾಳಿಂಬೆ ಹಚ್ಚಿದಂಥದ್ದು ಅಥವಾ ಅದರೊಳಗೆ ಮುಂದೆ ಬಂದಂಥದ್ದು ಏನಾದರೂ ಉದಾಹರಣೆಗಳು? ದಿನ ಕನಿಷ್ಠ ಅಂದ್ರೆ 4-5 ಜನ ಬರ್ತಾರೆ ಸಾಹೇಬ್ರೆ, ಮೋಟರ್ ಸೈಕಲ್ ಬರ್ತಾರೆ, ದೂರ ಹಿಡಿದು ಬರ್ತಾರೆ, ಮಹಾರಾಷ್ಟ್ರ ಹಿಡಿದು ಬರ್ತಾರೆ, ಮಹಾರಾಷ್ಟ್ರದವ್ರು ಬರ್ತಾರೆ. ನಾನು ಡೈಜೆಸ್ಟ್ ಟ್ಯಾಂಕ್ ಎಲ್ಲ ಆಟೋಮೆಟಿಕ್ ಪ್ಲಾಟಿಗೆ ಹೋಗುವಂಥ ವ್ಯವಸ್ಥೆ ಅದ್ರಿ, ಫಿಲ್ಟರ್ ಆಗಿ. ಮತ್ತು ಅವೆಲ್ಲ ನೋಡ್ಲಿಕ್ಕೆ ಡೈಲಿ ಬರ್ತಾರೆ ಕರೆ. ಆದರೆ ನಾ 30-20 ವರ್ಷ ಆಯ್ತು ಡೈಜೆಸ್ಟ್ ಟ್ಯಾಂಕ್ ಅದೆಲ್ಲ ಮಾಡಿ, ದಿನ ಯಾನು ಇಲ್ಲಂದ್ರೂ ಒಬ್ರು ಇಬ್ಬರು ಅಂತರೂ ಬಂದಿರ್ತಾರೆ. ಮತ್ತೆ ಒಳಗೆ ಒಮ್ಮೆ ಕಾರ್ ತೊಗೊಂಡು ಬಂದಿರ್ತಾರೆ, ದೂರ ಹಿಡಿದು ಬರ್ತಾರೆ, ಗುಲ್ಬರ್ಗ ಹಿಡಿದು ಬರ್ತಾರೆ, ಈ ಕಡೆ ಕುಷ್ಟಗಿ ಹಿಡಿದು ಬಂದಾರ್ರಿ, ಬರ್ತಾರೆ. ಆದ್ರೆ ಹೋಗಿ ಇಲ್ಲಿ ನೋಡೋಗಿ ಮಾಡಿದವ್ರಿಗೆ ನಾವು ಒಬ್ರಿಗೆ ನೋಡೇ ಇಲ್ಲ, ಒಬ್ರು ಮಾಡೇ ಇಲ್ಲ. ನಾವು ಮಾಡಿದೇವ್ರಿ, ನಿಮ್ಗೆ ನೋಡಿ ಬಂದು ಹಿಂಗೆ ಬೆಳೆದಿದ್ದೇವೆ ಅನ್ನೋರಿಲ್ಲ. ಆದ್ರೆ ನಾ 2.5 ಲಕ್ಷ ರೂಪಾಯಿ ತಿಪ್ಪಿ ಕುಣಿಗೆ ಖರ್ಚು ಮಾಡೇನ್ರಿ ಡೈಜೆಸ್ಟ್ ಟ್ಯಾಂಕ್ ಮಾಡ್ಲಿಕ್ಕೆ. ಆದ್ರೆ ಒಂದೇ ವರ್ಷನಾಗೆ ಅವೆಲ್ಲ ಬಂದ್ಬಿಟ್ಟು ನಾನು ಆಟ ಇಳುವರಿ ತೊಗೊಂಡ್ರೆ ಅದ್ರ ಉತ್ಪನ್ನ ತೊಗೊಂಡ್ಬಿಟ್ನ. ಈಗ ಹೊಂಡ ಮಾಡಿದಂದ್ರೆ ಅದು ಉತ್ಪನ್ನ ಅದೇ ವರ್ಷ ತೊಗೊಂಡೇ ಬಿಟ್ನ. ಈ ರೀತಿ ನಂದು ಹಾಕಿದ್ರಂದ್ರೆ ಅದು ಡಬಲ್ ತೊಗೊಳವನಿರಿ ನಾ. ಆ ಇದ್ರೆ ಹಂಗೆ ಕೆಲಸ ಮಾಡಿರ್ತಾನೆ, ನಾ ಸ್ವತಃ ಮಾಡ್ತೇನೆ ಸಾಹೇಬ್ರೆ. ನಾವು ನುಕ್ಸಾನ್ ಅಂತರೂ ನಾನು ಆಯುಷದಾಗಿ ನಾನು ಒಕ್ಕಲ್ತಂದಾಗ ಇಲ್ಲೇ. ಮತ್ತು ನೀರು 1 ಲೀಟರ್ ಇಲ್ಲರಿ, ಹೊರಗಿನ ನೀರು ತಂದು ಕಡಿಗೆ 1 ವರ್ಷ ದುಸ್ಕಳ್ಬೇಕು ರೀ, ಕೆನಾಲ್ಗೂ ನೀರು ಬರಲಿಲ್ಲ. ಟ್ರಕ್ ತಂದ್ರಿ ನಾ ಟ್ರಕ್ ಅಲ್ಲಿ ನಿಂತದಲ್ರಿ ಟ್ರಕ್ ಟ್ರಾಕ್ಟರ್ ಕೂಡಿ ಕೊಂಡು ತಂದು ನೀರು ಹಾಕೊಂಡು ನಾ ಬೆಳೆದು ಮತ್ತೆ ಲಾಭ ಮಾಡ್ಕೊಂಡ್ರಿ ಹಾಂ ತುಟ್ಟಿ ಅಂತ ನಾ ಎಂದು ಇಲ್ಲೇ ರೀ. ಬಹಳ ಅದ್ಭುತ. ನಿಮ್ಮ ಜೋಡಿ ಯಾರಾದ್ರೂ ಮಾತಾಡಬೇಕು ಅಂತಂದ್ರೆ ನಿಮ್ ನಂಬರ್ ಕೊಡ್ತೀರಿ? ಕೊಡ್ತೀನಲ್ರಿ ಸರ್, 9380484871. ಆತ್ಮೀರೆ ಶಿವಯೋಗಿ ಬಿರಾದಾರ್ ಅವ್ರ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರ ಮೊಬೈಲ್ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಇದನ್ನ ಕೇಳಿ ಬರ್ಕೊಳ್ಬಹುದು. ಹೇಳ್ತೀನಿ ನಾನು, 9380242887. ಈ ನಂಬರ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಶಿವಯೋಗಿ ಬಿರಾದಾರ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ವಿಶೇಷವಾಗಿ ಯುವಕರಿಗೆ ಸ್ಫೂರ್ತಿದಾಯಕವಾಗುವಂತಹ ಮಾತುಗಳನ್ನ ತಮ್ಮ ಅನುಭವದ ಮೂಲಕ ತಿಳಿಸಿಕೊಟ್ಟಿದ್ದೀರಿ. ಇನ್ನೊಂದು ಮಾತು, ಇವಮ್ಮ ರೇಡಿಯೋ ಕೇಂದ್ರದವರೇ ಬಂದಿದ್ದೀರಿ ಇಲ್ಲಿ, ರೈತ ಆತ್ಮಹತ್ಯೆ ಮಾಡ್ಕೋತಾನ, ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು ಅಂತ ಕೇಳಿದ್ದರ್ರಿ. ಅದ್ರೊಳಗೆ ಸಂದರ್ಶನ ಹೋಗ್ಯಾದ್ರಿ, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋರು ರೈತರು ಅಲ್ಲ ಅಂದ್ನ. ಯಾಕಂದ್ರೆ ಸಾಲ ತಗೊಂಡ್ಕೇರಿ, ಅದ್ರ ಸದುಪಯೋಗ ಮಾಡ್ಕೊಳ್ಳೋರು ದುರುಪಯೋಗ ಮಾಡ್ಕೊಂಡ್ರೆ ಮತ್ತೆ ಆತ್ಮಹತ್ಯೆ ಮಾಡ್ಕೊಳಕ್ ಸಹಜ ಮತ್ತೆ ದುರುಪಯೋಗ ಆಗಿರ್ತಲ್ರಿ ದುಡ್ಡ. ಅದು ಎದಕ್ಕೆ ತಗೊಂಡಿರ್ತಾರೆ, ಅದು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಭೂಮಿ ತಾಯಿ ಮೋಸ ಮಾಡಂಗಿಲ್ರಿ, ಉತ್ಪನ್ನ ಬಂದೇ ಬರ್ತದೆ. ನಾ ನೀರಿಲ್ಲ ಅಂದ್ರೆ ಇಟ್ಟು ಖಡಕ್ ನಾವು ಮಾತಾಡಿ ಬೆಳೀತ ಮತ್ತೆ ಅವ್ರೇನು ದುಡ್ಲಾರ್ದವ್ರು ಏನ್ ಮಾಡುದ್ರಿ? ಸುಮ್ಮನೆ ಏನ್ರಿ ಹೇಳ್ಕೊತ ಹೋಗ್ತಾರ್ರಿ ಅವರು? ಖರೆ ಅವ್ರು ದುಡಿ ಅವ್ರ ಅಲ್ಲ ಏನ್ರಿ, ಸುಮ್ಮನೆ ಹೇಳ್ತಿರ್ತಾರೆ. ಸರಿಯಾಗಿ ಬೆಳೆ ಮಾಡಿ ಹೊಲ ರೀ ಸಾಹೇಬ್ರಿ, ನಮ್ದು ಇಲ್ಲಿ ನೀರು ಇಲ್ಲ ನಿಡಿನ ಇಲ್ಲ, ಮತ್ತೆ ನಾ 70-80 ಲಕ್ಷ ಮಾತು ಹೇಳ್ತೀನಿ. ಮತ್ತೆ ಅವ್ರು ದುಡಿಬೇಕಲ್ರಿ, ದುಡಿಯೋದು ಬಹಳ ಮಹತ್ವ. ಅದು ತಾಂತ್ರಿಕ ಬರೇ ಕತ್ತೆಂಗ್ ದುಡಿದ್ರು ಉಪಯೋಗ ಇಲ್ರಿ, ಟೆಕ್ನಿಕಲ್ ಉಪಯೋಗ ಮಾಡ್ಕೊಂಡು ದುಡಿದ್ರಪ್ಪ ಅಂದ್ರೆ ಉತ್ಪನ್ನ ಬಹಳ ಚಲೋ ಬರ್ತದ್ರಿ. ಮತ್ತೆ ಇಟ್ಟಾಗೇನು 3 ಮಕ್ಕಳು ಇಂಜಿನಿಯರ್ ಮಾಡಿಸಿದ್ರಿ, ತಮ್ಮನ ಮಕ್ಕಳು ನಾನು ಒಕ್ಕಲ್ತಂದ ಮೇಲೆ 3 ಮಕ್ಕಳಿಗೆ ಇಂಜಿನಿಯರ್ ಮಾಡಿಸಿದ್ರಿ, ಈಗ ಮೊಮ್ಮಕ್ಕಳನ್ನ ಹಾಕಕ್ ಇಂಗ್ಲೀಷ್ ಮೀಡಿಯಂ ಹಾಕಿನ್ರಿ, ನಾನು ಒಕ್ಕಲ್ತಂದು ಖರ್ಚಿನ ಮೇಲೆ ರೀ. ಹ್ಞೂ ರೀ, ಬೆಂಗಳೂರಿಗೆ ಅದಾರ ರೀ ಇಬ್ರು, ಒಬ್ಬಕ್ಕಿಗೇನೋ ಲಗ್ನ ಮಾಡಿಕೊಟ್ಟಿನಿ, ಹಾಕಿನಿ ಇಂಜಿನಿಯರ್ ಇಲೆಕ್ಟ್ರಾನಿಕ್ ರೀ ಪುಣಾಕ ಆಡ್ರಿಕ್ಕೆ. ಹ್ಞೂ ರೀ, ನಾನು ಒಕ್ಕಲ್ತಂದ ಮೇಲೆ ರೀ. ಮತ್ತೆ ಎಲ್ಲಿ 1 ರೂಪಾಯಿ ಸಾಲ ತೆಗೆದಿಲ್ರಿ ಸಾಹೇಬ್ರಿ? ಯಾವ ಬ್ಯಾಂಕ್ನಾಗ 10 ರೂಪಾಯಿ ಸಾಲ ಇಲ್ಲ ನಂದು, ನಾನು ಇಲ್ಲೇ ಇನ್ನ ನಾನೇ ಅಪ್ಡಿ ಇಟ್ಟಿದ್ರಿ ಬ್ಯಾಂಕ್ ಒಳಗೆ. ಹಾಂ, ಇದು ಹೆಮ್ಮೆ ವಿಷಯ ರೀ ನಮ್ದು. ಹೇಳೋ, ದಾಳಿಂಬೆ ಕೃಷಿ ಬಗ್ಗೆ ತಮ್ಮ ಸುಮಾರು 30 ವರ್ಷಗಳ ಅನುಭವ ಏನದ, ಆ ಅನುಭವ ಎಲ್ಲರಿಗೂ ಮಾರ್ಗದರ್ಶನವಾಗಲಿ ಅಂತ ಹೇಳಿ ಹಾರೈಸಿ ತಾವು ಇಲ್ಲಿ ತನಕ ನಮಗೆ ಸಮಯ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳಿ ತತ್ವಪದ. ಡಾಕ್ಟರ್ ಬಸವರಾಜ್ ಸಬರದ್ ಇವರ ಗೀತ ರಚನೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ಬಾನಂದೂರು ಕೆಂಪಯ್ಯ. ಗುಬ್ಬಿ ಎಂದು ಗೂಡು ಕಟ್ಟೋ, ಆ ಗೂಡಿನೊಳಗೆ ಜೀವ ಇಟ್ಟು ಎಲ್ಲಿಗೋಗ್ಯಾದೋ? ಓ ಜ್ಞಾನಲಿಂಗ ಜೀವದ ಹಂಗ ಯಾಕೆ ಮರತಾದೋ? ಓ ಜ್ಞಾನಲಿಂಗ ಜೀವದ ಹಂಗ ಯಾಕೆ ಮರತಾದೋ? ಸಂಗೀತ ರವೀಂದ್ರ ಸೋರ್ಗಾವಿಯವರದು. ಮೌನದೊಳಗ ಮೋಡ ಹನಿಸಿ ಮಾಯಾವಾಗ್ಯಾದೋ, ಮಾತು ನಂಗೆ ಮೌನ ಬೆಳೆದಾದೋ, ಅಮ್ಮೌನದೊಳಗ ಮೋಡ ಹನಿಸಿ ಮಾಯಾವಾಗ್ಯಾದೋ. ಓ ಪ್ರೀತಿಲಿಂಗ ಮೌನದರ್ಥ ನಿನಗೆ ತಿಳಿದಾದೋ, ನಿನಗ ತಿಳಿದಾದೋ. Thank you. ಗಿರಕ್ಕೆ ಯಾಕೆ ಕಿತ್ತದೋ, ಆ ರೆಕ್ಕೆಯೊಳಗೆ ಬರದ ಬಣ್ಣ ಅಳಕಿ ಹೋಗ್ಯಾದೋ. ರೆಕ್ಕಿರೆಕ್ಕೆ ಯಾಕೆ ಕಿತ್ತದೋ, ಆ ರೆಕ್ಕೆಯೊಳಗೆ ಬರದ ಬಣ್ಣ ಅಳಕಿ ಹೋಗ್ಯಾದೋ. ಓ ಭಾವಲಿಂಗ ಬದುಕಿನರ್ಥ ನಿನಗೆ ಒಳದಾದೋ, ನಿನಗ ಹೊಳೆದಾದೋ.